ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿವಾರಿಸಲು ಹುಬ್ಬಳ್ಳಿ ಮತ್ತು ಕೊಲ್ಲಂ ನಡುವೆ 14 ಟ್ರಿಪ್ ವಿಶೇಷ ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಸೆಪ್ಟೆಂಬರ್ 28ರಿಂದ ಆರಂಭವಾಗಲಿರುವ ಈ ರೈಲು ಸೌಲಭ್ಯ ಬೆಂಗಳೂರಿನ ಮಾರ್ಗವಾಗಿ ಹುಬ್ಬಳ್ಳಿ ಮತ್ತು ಕೊಲ್ಲಂ ಜಂಕ್ಷನ್ಗಳ ನಡುವೆ ಹಾದು ಹೋಗಲಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಇಬ್ಬಲೂರು ಜಂಕ್ಷನ್ನಿಂದ ಟಿನ್ ಫ್ಯಾಕ್ಟರಿವರೆಗೆ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮತ್ತು ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, 14 ಉಪಜಾತಿಗಳನ್ನು ಕೈಬಿಟ್ಟ ಹಿಂದುಳಿದ ವರ್ಗಗಳ ಆಯೋಗ. ಬೆಂಗಳೂರಿನ ನಿಮಾನ್ಸ್ನಲ್ಲಿ 10ನೇ ರಾಷ್ಟೀಯ ಆಯುರ್ವೇದ ದಿನಾಚರಣೆ, ಆಯುರ್ವೇದದ ಮಹತ್ವ ಸಾರಿದ ಕಾರ್ಯಕ್ರಮ. ರಾಜ್ಯದೆಲ್ಲೆಡೆ ಇಂದು ಪೌರ ಕಾರ್ಮಿಕರ ದಿನಾಚರಣೆ, ಸ್ವಚ್ಛ ಭಾರತ್ ಮಿಷನ್ ಯಶಸ್ವಿಗೊಳಿಸಲು ಕರೆ. ಹಾಗೂ ಕನ್ನಡದ ಕಂದೀಲು ಸನ್ಫ್ಲವರ್ಸ್ಗೆ 71ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ 102.2. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸಾಂಬಾರ ಮಂಡಳಿಯ ಕಾರ್ಯಚಟುವಟಿಕೆ ಹಾಗೂ ಸೇವಾ ಸೌಲಭ್ಯಗಳು, ಈ ಕುರಿತಂತೆ ಸಕಲೇಶಪುರದ ಸಾಂಬಾರ ಮಂಡಳಿಯ ವಲಯ ಕಚೇರಿಯ ಉಪನಿರ್ದೇಶಕರಾದ ಎಂವೈ ಹೊನ್ನೂರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಂಬಾರ ಮಂಡಳಿಯ ಕಾರ್ಯಚಟುವಟಿಕೆ ಹಾಗೂ ಸೇವಾ ಸೌಲಭ್ಯಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಾಂಬಾರ ಪದಾರ್ಥಗಳು ಏನಿದ್ದಾವೋ ಇವು ನಮ್ಮ ದೇಶಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ವಿನಿಮಯವನ್ನು ತಂದುಕೊಡುವಂತಹ ಪದಾರ್ಥಗಳು. ಹಾಗೂ ನಮ್ಮ ದೇಶದಲ್ಲಿಯೂ ಕೂಡ ಆಂತರಿಕವಾಗಿ ನಾವು ಇದರ ಒಂದು ಬಳಕೆಯನ್ನು ಬಹಳ ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ವಿದೇಶಗಳಲ್ಲಿ ಭಾರತದ ಸಾಂಬಾರ ಪದಾರ್ಥಗಳಿಗೆ ಅತ್ಯಂತ ಹೆಚ್ಚು ಬೇಡಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಸಾಂಬಾರ ಮಂಡಳಿಯ ಮೂಲಕ ಈ ಸಾಂಬಾರ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡುವಂಥದ್ದು, ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನು ಉತ್ಪಾದನೆಯನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಇದರ ವಿವಿಧ ಅಂಗಗಳು ಬೇರೆ ಬೇರೆ ತರಹದ ಕೆಲಸಗಳನ್ನು ಮಾಡ್ತವೆ. ಇವತ್ತು ಈ ಸಾಂಬಾರ ಮಂಡಳಿಯಿಂದ ನಮ್ಮ ಬೆಳೆಗಾರರಿಗೆ ಮತ್ತು ಕೃಷಿಕರಿಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೀತಾ ಇದ್ದಾವೆ, ಯಾವ ಯೋಜನೆಗಳ ಮುಖಾಂತರ ಈ ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸಕಲೇಶಪುರದ ಸಾಂಬಾರ ಮಂಡಳಿಯ ಅಭಿವೃದ್ಧಿ ವಿಭಾಗದ ಉಪನಿರ್ದೇಶಕರಾದ ಎಂವೈ ಹೊನ್ನೂರ್ ಅವರು. ಸರ್, ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾಂಬಾರ ಮಂಡಳಿ ಒಂದು ದೊಡ್ಡ ಮಂಡಳಿ, ನಮ್ಮ ದೇಶದಾದ್ಯಂತ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಒಂದು ಮಂಡಳಿ. ಇದರಲ್ಲಿ ಅಭಿವೃದ್ಧಿ ವಿಭಾಗ ಅನ್ನುವಂಥದ್ದು ಕೂಡ ಇರುತ್ತೆ. ಇದು ಏನೆಲ್ಲ ಕೆಲಸವನ್ನು ಮಾಡುತ್ತೆ? ಎಲ್ಲ ಕೃಷಿ ಮಿತ್ರರಿಗೂ ಮತ್ತೊಂದು ಬಾರಿ ನಾನು ಸಾಂಬಾರ ಮಂಡಳಿ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಈಗಾಗಲೇ ಏನು ಒಂದು ಕೃಷಿ ಮಿತ್ರರಿದ್ದೀರಿ, ಸಾಂಬಾರ ಮಂಡಳಿ ಬಗ್ಗೆ ಏನು ಮಲೆನಾಡು ಭಾಗದಲ್ಲಿರುವಂತಹ ಕೃಷಿ ಮಿತ್ರರಿಗೆ ಸಾಕಷ್ಟು ಪರಿಚಯನೂ ಕೂಡ ಇದೆ. ಇದರ ಮಂಡಳಿಯ ಮುಖ್ಯವಾದಂಥ ಉದ್ದೇಶಗಳಂತಂದರೆ ನಮ್ಮ ದೇಶದಲ್ಲಿ ಬೆಳೆಯುವಂತಹ ಸಾಂಬಾರು ಪದಾರ್ಥಗಳ ಉತ್ಪಾದನೆ ಜೊತೆಗೆ ಅದರ ರಫ್ತಿಗೂ ಕೂಡ ಹೆಚ್ಚು ಒತ್ತನ್ನು ಕೊಡುವಂಥದ್ದು. ಅದರಡಿಯಲ್ಲಿ ಇವತ್ತಿನ ದಿನ ನಾವು ಏನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಈ ಒಂದು ಅಭಿವೃದ್ಧಿ ವಿಭಾಗದಿಂದ ಏನು ಒಂದು ಸಾಂಬಾರು ಬೆಳೀತಕ್ಕಂತಹ ಕೃಷಿಕರಿಗೆ ಏನೇನು ಅನುಕೂಲತೆಗಳಿದ್ದಾವೆ ಹಾಗೂ ಈ ಒಂದು ಅಭಿವೃದ್ಧಿ ವಿಭಾಗ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತದೆ ಅನ್ನುವಂಥದ್ದು ಒಂದು ಮುಖ್ಯವಾದಂತಹ ವಿಚಾರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ. ನಮ್ಮ ಜಿಲ್ಲೆ ಹಾಸನ ಜಿಲ್ಲೆ ಏನಿದೆಯೋ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಸಾಂಬಾರ ಪದಾರ್ಥಗಳನ್ನು ದೊಡ್ಡ ಮಟ್ಟದಲ್ಲಿ ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ. ಮತ್ತು ಇಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸಾಂಬಾರ ಪದಾರ್ಥಗಳಿಗೆ ಅದರದ್ದೇ ಆದಂಥ ಮಹತ್ವ ಕೂಡ ಇದೆ. ಬಹಳ ಮುಖ್ಯವಾಗಿ ನಾವು ಏಲಕ್ಕಿ ಮತ್ತು ಕಾಳುಮೆಣಸನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರಧಾನವಾಗಿ ಉತ್ಪಾದನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಏಲಕ್ಕಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಮಂಡಳಿಯ ವತಿಯಿಂದ ಏನೆಲ್ಲ ಯೋಜನೆಗಳು ಇದ್ದಾವೆ? ಹಾಸನ ಜಿಲ್ಲೆ ಒಂದೇ ಅಲ್ಲ, ಮತ್ತು ಈ ಒಂದು ಪಶ್ಚಿಮ ಘಟ್ಟ ಭಾಗದಲ್ಲಿ ನೀವು ಮಡಿಕೇರಿಯನ್ನು ತೆಗೆದುಕೊಳ್ಳಬಹುದು, ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆ, ಈ ಪ್ರದೇಶದಲ್ಲಿ ಈ ಒಂದು ಏಲಕ್ಕಿಯನ್ನು ಮಿಶ್ರ ಬೆಳೆಯಾಗಿಯೂ ಮಾಡ್ತಾ ಇದ್ದಾರೆ, ಸಂಪೂರ್ಣ ಬೆಳೆಯಾಗಿಯೂ ಕೂಡ ಈ ಏಲಕ್ಕಿ ಕೃಷಿಯನ್ನು ಅನೇಕ ಬೆಳೆಗಾರರು ಮಾಡ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಾಗಿ ನಮ್ಮ ಈ ಹಾಸನ ಜಿಲ್ಲೆಯಲ್ಲಿ ನಾವು ತೆಗೆದುಕೊಂಡ್ರೆ, ಉದಾಹರಣೆಗೆ ನಮ್ಮ ಈ ಸಕಲೇಶ್ಪುರ ಭಾಗ ಒಂದು ಕಾಲದಲ್ಲಿ ಏಲಕ್ಕಿಗೆ ಪ್ರಸಿದ್ಧವಾದಂತಹ ಒಂದು ಪ್ರದೇಶ. ತಾವು ಏನು ಸಕಲೇಶ್ಪುರ ಹೆಸರು ಕೇಳಿದರೆ ಏಲಕ್ಕಿಯ ಒಂದು ಸುವಾಸನೆ ಅನ್ನುವಂಥದ್ದು ಹೆಸರು ಕೊಡ್ತಕ್ಕಂತಹ ಪ್ರದೇಶವಾಗಿತ್ತು. ಈಗಿನ ದಿನಗಳಲ್ಲಿ ಒಂದು ಕ್ಷೇತ್ರದ ಒಂದು ಕುಂಠಿತ ಆಗಿರೋದ್ರಿಂದ ಮತ್ತೆ ಆ ಒಂದು ಪ್ರದೇಶವನ್ನು ಹೆಚ್ಚು ಪಡಿಸಬೇಕು ಮತ್ತು ಅದಕ್ಕೆ ಒಂದು ಒತ್ತನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ಸಾಂಬಾರು ಮಂಡಳಿಯ ಒಂದು ಮುಖ್ಯ ಕಾರ್ಯಕ್ರಮ ಅಂತಂದರೆ ಈ ಒಂದು ಏಲಕ್ಕಿ ಉತ್ಪಾದನೆಯನ್ನು ಹೆಚ್ಚು ಮಾಡತಕ್ಕಂಥದ್ದು ಹಾಗೂ ಅದರ ರಫ್ತನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಮುಖ್ಯವಾದಂತಹ ಕಾರ್ಯಕ್ರಮ. ಅದರಡಿಯಲ್ಲಿ ಈಗಾಗಲೇ ನಾವು ಅನೇಕ ಬೆಳೆಗಾರರಿಗೆ ಗೊತ್ತಿರಬಹುದು, ಈ ಒಂದು ಏಲಕ್ಕಿ ಉತ್ಪಾದನೆಯನ್ನು ಮಾಡತಕ್ಕಂತಹ ಬೆಳೆಗಾರರಿಗೆ ಒಂದು ರೀಪ್ಲಾಂಟಿಂಗ್ ಅನ್ನುವಂತಹ ಯೋಜನೆ ಅಡಿಯಲ್ಲಿ ಸಹಾಯಧನವನ್ನು ಬೆಳೆಗಾರರಿಗೆ ನಾವು ಕೊಡ್ತಾ ಇದ್ದೇವೆ. ಏಲಕ್ಕಿ ಮರುನಾಟಿ ಯೋಜನೆ ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ. ಯಾರೆಲ್ಲ ಇದಕ್ಕೆ ಅರ್ಹರಿರ್ತಾರೆ, ಹೇಗೆ ಈ ಸೌಲಭ್ಯವನ್ನು ಪಡಿತಕ್ಕಂಥದ್ದು? ಈ ಒಂದು ಏಲಕ್ಕಿ ಮರುನಾಟಿ ಯೋಜನೆಯನ್ನು ತೆಗೆದುಕೊಳ್ಳತಕ್ಕಂತಹ ಕೃಷಿಕರು ಈಗಾಗಲೇ ಏನು ಏಲಕ್ಕಿ ಕೃಷಿ ಮಾಡಿರ್ತಕ್ಕಂಥ ಅನೇಕ ಬೆಳೆಗಾರರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ಆದರೆ ಕೆಲವು ಕೃಷಿಕರು ತಮ್ಮ ಪ್ರದೇಶಗಳನ್ನು ಕಾಫಿಯಾಗಲಿ ಇತರೆ ಬೆಳೆಗಳಿಗೆ ಒಂದು ಪರಿವರ್ತನೆಯನ್ನು ಮಾಡಿದ್ದಾರೆ. ಆದರೂ ಇದು ಒಂದು ಏಲಕ್ಕಿ ಅನ್ನುವಂಥದ್ದು ಬಹಳ ಲಾಭದಾಯಕವಾದಂಥ ಕೃಷಿ, ಸ್ವಲ್ಪ ಖರ್ಚುದಾಯಕನೂ ಕೂಡ. ಸೊ ಆ ದೃಷ್ಟಿಯಲ್ಲಿ ನಾವು ಈ ಒಂದು ಏಲಕ್ಕಿ ಮರುನಾಟಿ ಯೋಜನೆಯ ಸವಲತ್ತನ್ನು ನಮ್ಮ ಈ ಒಂದು ಏನು ಏಲಕ್ಕಿ ಬೆಳೀತಕ್ಕಂತಹ ಎಲ್ಲ ಬೆಳೆಗಾರರು ಅದರಲ್ಲಿ ಅವರಿಗೆ ಏನು ಒಂದು ಏಲಕ್ಕಿ ಮಾಡುವಂತಹ ಕ್ಷೇತ್ರ ಇರತಕ್ಕಂತಹ ಬೆಳೆಗಾರರು ಹಾಗೂ ಈ ಒಂದು ಏಲಕ್ಕಿ ಕೃಷಿಯನ್ನು ಮಾಡಲಿಕ್ಕೆ ನಮ್ಮ ಮಂಡಳಿಯ ಈಗ ಒಂದು ಆ್ಯಕ್ಟಿನ ಪ್ರಕಾರ ಏಲಕ್ಕಿ ಮಾಡುವಂಥ ಕೃಷಿಕರು ಒಂದು ನೋಂದಣಿಯನ್ನು ಮಾಡಬೇಕಾಗುತ್ತೆ. ಒಂದು ಏಲಕ್ಕಿ ನೋಂದಣಿ ಪತ್ರವನ್ನು ಮೊದಲು ಒಂದು ಏನಂದರೆ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ತಹಸೀಲ್ದಾರರಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಈ ಪ್ರಮಾಣ ಪತ್ರವನ್ನು ಕೊಡ್ತಿದ್ರು. ಈಗಿನ ದಿನಗಳಲ್ಲಿ ಅದನ್ನು ಬದಲಾವಣೆಯನ್ನು ಮಾಡಿ ಈ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ಉಪನಿರ್ದೇಶಕರು ಅವರ ಕಚೇರಿಯಿಂದ ಈ ಒಂದು ನೋಂದಣಿ ಪತ್ರವನ್ನು ಪಡೆದುಕೊಂಡು ತಮ್ಮ ಇರುವಂತಹ ಏನೋ ಒಂದು RTC ಈ ಏಲಕ್ಕಿ ನೋಂದಣಿ ಪತ್ರ, ತಮ್ಮ ಬ್ಯಾಂಕ್ ಪಾಸ್ಬುಕ್ ಖಾತೆ ಮತ್ತು ತಮ್ಮ ಒಂದು ಆ ಏಲಕ್ಕಿ ಮಾಡುವಂಥ ಪ್ರದೇಶದ ನಕಾಶೆ ಈ ದಾಖಲಾತಿಗಳನ್ನು ನಮ್ಮ ಹತ್ತಿರದ ಸಾಂಬಾರು ಮಂಡಳಿಯ ಕ್ಷೇತ್ರಾಧಿಕಾರಿಗಳ ಕಚೇರಿಗೆ ಸಂಪರ್ಕ ಮಾಡಿದರೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಅಡಿಯಲ್ಲಿ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಈ ಒಂದು ಏಲಕ್ಕಿ ಕೃಷಿಯನ್ನು ಮಾಡತಕ್ಕಂತಹ ಬೆಳೆಗಾರರಿಗೆ ಸಾಮಾನ್ಯ ವರ್ಗದವರಿಗೆ 75,000 ಸಹಾಯಧನವನ್ನು ನಾವು ಕೊಡ್ತೇವೆ. ಮತ್ತು ಇತರೆ ಒಂದು SC ST ಸಮಾಜದವರಿಗೆ 168,000 ಸಹಾಯಧನವನ್ನು ಕೊಡುವಂತಹ ಒಂದು ಅವಕಾಶ ಇದೆ. ಏಲಕ್ಕಿಯನ್ನ ಮರುನಾಟಿ ಮಾಡ್ಕೊಳ್ಳಲಿಕ್ಕೆ ಇದೊಂದು ಅವಕಾಶ, ಒಳ್ಳೆಯ ಅವಕಾಶ, ಒಳ್ಳೆಯ ಅವಕಾಶ. ಏಲಕ್ಕಿ ಸಸ್ಯೋತ್ಪಾದನೆಗೂ ಕೂಡ ಹೆಚ್ಚಿನ ಒಂದು ಒತ್ತನ್ನು ನೀಡಲಾಗ್ತಾ ಇದೆ, ಇದಕ್ಕಾಗಿ ಏನೇನು ಯೋಜನೆಗಳಿದ್ದಾವೆ? ಯಾಕಂದ್ರೆ ಯಾವುದೇ ಒಂದು ಕೃಷಿ ಬರಬೇಕಂತಂದ್ರೆ ತಮಗೆ ಬೆಳೆಗಾರರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಈ ಒಂದು ನರ್ಸರಿ ಅಥವಾ ಒಂದು ಸಸ್ಯೋತ್ಪಾದನೆ ಅನ್ನುವಂಥದ್ದು ಮುಖ್ಯವಾದಂಥ ಯೋಜನೆ. ಆ ದೃಷ್ಟಿಯಿಂದ ಯಾಕಂದರೆ ನಮ್ಮದು ಎಷ್ಟು ಸಸ್ಯೋತ್ಪಾದನೆ ಆಗುತ್ತೆ ಆ ಪ್ರಮಾಣದ ಮೇಲೆ ನಮ್ಮ ಈ ಒಂದು ಕೃಷಿಯ ಒಂದು ಪ್ರದೇಶ ವಿಸ್ತರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಈ ಏಲಕ್ಕಿ ನರ್ಸರಿಯನ್ನು ಮಾಡ್ತಕ್ಕಂತಹ ಬೆಳೆಗಾರರಿಗೂ ಕೂಡ ನಾವು ಮಂಡಳಿಯಿಂದ ಒಂದು ಸವಲತ್ತಿನ ಯೋಜನೆಯನ್ನು ಒದಗಿಸಿಕೊಡ್ತಾ ಇದ್ದೇವೆ. ಇದರ ಅಡಿಯಲ್ಲಿಯೂ ಕೂಡ ಏನು ಏಲಕ್ಕಿ ಬೆಳೀತಕ್ಕಂಥ ಎಲ್ಲ ಕೃಷಿಕರು ಅರ್ಹರು. ಅವರಿಗೆ ಏನು ಏಲಕ್ಕಿ ನೋಂದಣಿ ಪತ್ರ ತೆಗೆದುಕೊಂಡಿರತಕ್ಕಂಥ 10 ಗುಂಟೆಯಿಂದ 4 ಹೆಕ್ಟರ್ವರೆಗೂ ಪ್ರದೇಶ ಇರತಕ್ಕಂತಹ ಬೆಳೆಗಾರರು ಕೂಡ ಈ ಒಂದು ಏಲಕ್ಕಿ ಸಸ್ಯೋತ್ಪಾದನಾ ಕ್ಷೇತ್ರಗಳನ್ನು ಮಾಡಬಹುದು. ಅದರ ಅಡಿಯಲ್ಲಿ 1,000 ರಿಂದ 5,000 ಒಂದು ಯೂನಿಟ್ ಅಂದರೆ 5,000 ಸಸಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿನೂ ಕೂಡ ಒಂದು ಸಸಿಗೆ ನಾವು ಸಾಮಾನ್ಯ ವರ್ಗದವರಿಗೆ 4 ರೂಪಾಯಿ ದರದಲ್ಲಿ ಸಹಾಯಧನವನ್ನು ಕೊಡ್ತೇವೆ. ಇತರೆ ಒಂದು ಕ್ಯಾಟಗರಿಯವರಿಗೆ 9 ರೂಪಾಯಿ ಸಹಾಯಧನವನ್ನು ನಾವು ಈ ಸಸಿ ಉತ್ಪಾದನೆಯನ್ನು ಮಾಡತಕ್ಕಂಥ ಬೆಳೆಗಾರರಿಗೆ ಕೊಡ್ತೇವೆ. ಇದಕ್ಕೂ ಕೂಡ ಈಗಾಗಲೇ ನಾನು ಹೇಳಿದ ಹಾಗೆ ಅವರ ಒಂದು RTC ಆಗಲಿ, ಮತ್ತು ಒಂದು ಏಲಕ್ಕಿ ನೋಂದಣಿ ಪತ್ರ, ಅವರ ಒಂದು ಬ್ಯಾಂಕಿನ ಒಂದು ಪಾಸ್ಬುಕ್ಕು, ಆಧಾರ್ ಕಾರ್ಡ್ ಕಾಪಿ, ಈ ದಾಖಲಾತಿಗಳೊಂದಿಗೆ ನಮ್ಮ ಹತ್ತಿರದ ಸಾಂಬಾರ್ ಮಂಡಳಿ ಕಚೇರಿಯನ್ನು ಸಂಪರ್ಕಿಸಿದರೆ ಈ ಸವಲತ್ತನ್ನು ಅವರು ಬೆಳೆಗಾರರು ಕೂಡ ಪಡೆದುಕೊಳ್ಬಹುದು. ಈ ಸಾಂಬಾರ ಪದಾರ್ಥಗಳು ಏನಿದ್ದಾವೋ ಈ ಬೆಳೆಗಳು ವರ್ಷಪೂರ್ತಿ ನೀರನ್ನು ಕೇಳ್ತಕ್ಕಂತಹ ಬೆಳೆಗಳು, ಹಾಗಾಗಿ ನೀರಾವರಿ ಸೌಲಭ್ಯವನ್ನು ಕೂಡ ಪಡೆದುಕೊಳ್ಳಿಕ್ಕೆ ಅಳವಡಿಕೆಯನ್ನು ಮಾಡಿಕೊಳ್ಳಿಕ್ಕೆ ಮಂಡಳಿ ವತಿಯಿಂದ ಯೋಜನೆಗಳು ಇದ್ದಾವೆ. ಈ ನೀರಾವರಿ ಯೋಜನೆಗಳಲ್ಲಿ ಯಾವ್ಯಾವ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಅನುಕೂಲಗಳನ್ನು ನಮ್ಮ ಬೆಳೆಗಾರರು ಮಾಡಿಕೊಳ್ಬಹುದು ಅಂತೀರಿ? ಈಗಾಗಲೇ ಏನು ಕೃಷಿ ಮಾಡಲಿಕ್ಕೆ ನಾವು ಏನು ಅನುಕೂಲತೆಗಳಿದ್ದಾವೆ ಅಂತ ತಿಳಿಸಿದ್ದೇವೆ. ಅದೇ ರೀತಿಯಾಗಿ ಈ ಬೆಳೆದಿರುವಂತಹ ಕೃಷಿಯನ್ನು ಈ ಒಂದು ಬೇಸಿಗೆ ಕಾಲದಲ್ಲಿ ಹೇಗೆ ಉಳಿಸಿಕೊಳ್ಬೋದು ಮತ್ತು ಅದರ ಉತ್ಪಾದನೆಯನ್ನು ಹೇಗೆ ನಾವು ಹೆಚ್ಚಿಸಬಹುದು ಅನ್ನುವಂತಹ ದೃಷ್ಟಿಯಿಂದ ಮಂಡಳಿಯಿಂದ ಈ ಒಂದು ನೀರಾವರಿ ಸೌಲಭ್ಯದ ಯೋಜನೆಗಳನ್ನು ನಾವು ಅನೇಕ ವರ್ಷಗಳಿಂದ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರ ಅಡಿಯಲ್ಲಿ ಕೃಷಿಕರು ತಮಗೆ ಗೊತ್ತಿರುವ ಹಾಗೆ ಈ ಕೃಷಿ ಹೊಂಡ ಆಗಲಿ, ಮತ್ತು ಒಂದು ಕಲ್ಲಿನ ಬಾವಿಯಾಗಲಿ ಅಥವಾ ಸಿಮೆಂಟ್ ರಿಂಗಿನ ಬಾವಿಗಳಾಗಲಿ, ಈ ಒಂದು ಸ್ಟ್ರಕ್ಚರ್ಗಳನ್ನು ಮಾಡಿಕೊಳ್ಳಿಕ್ಕೆ ಸಹಾಯಧನವನ್ನು ಕೊಡತಕ್ಕಂತಹ ಯೋಜನೆ ಇದೆ. ಅದರಡಿಯಲ್ಲಿ ಸಾಮಾನ್ಯ ವರ್ಗದವರಿಗೆ 50% ಸಹಾಯಧನ ಅಥವಾ 30,000 ರೂಪಾಯಿವರೆಗೂ ಒಂದು ಕೆರೆ ಅಥವಾ ಬಾವಿ ಅಥವಾ ಒಂದು ಕೃಷಿ ಹೊಂಡ ಇದನ್ನು ಮಾಡಿಕೊಳ್ಳಿಕ್ಕೆ ಸಹಾಯಧನದ ಸವಲತ್ತಿದೆ. ಮತ್ತು ಇವಕ್ಕೂ ಕೂಡ ನಾನು ಈಗಾಗಲೇ ಏನು ಮೊದಲೇ ನಮ್ಮ ರೀಪ್ಲಾಂಟಿಂಗ್ ಯೋಜನೆಯಲ್ಲಿ ಹೇಳಿದೆ ಅದೇ ದಾಖಲಾತಿಗಳನ್ನು ಈ ಯೋಜನೆಯಲ್ಲಿ ಕೊಟ್ಟರು ಸಾಕಾಗುತ್ತೆ, ಆ ಸವಲತ್ತನ್ನು ಪಡೆದುಕೊಳ್ಬಹುದು. ಅದೇ ಒಂದು ಇತರೆ ವರ್ಗದವರು ಈ ಒಂದು ಸಹಾಯಧನವನ್ನು 45,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ ಒಂದು ಕೆರೆ ಬಾವಿ ಅಥವಾ ಕೃಷಿ ಹೊಂಡ ಮಾಡಿಕೊಳ್ಳಿಕ್ಕೆ. ಈ ತುಂತುರು ನೀರಾವರಿ ಯೋಜನೆ ಅಂತ ಹೇಳಿದ್ರೆ ನಾವು ಸ್ಪ್ರಿಂಕ್ಲರ್ ಅಂತ ಹೇಳಿ ಕರಿತೇವೆ, ಇದಕ್ಕೂ ಕೂಡ ಅವಕಾಶ ಇದೆಯಾ? ಹೌದು ಸರ್, ಯಾಕಂತಂದ್ರೆ ಅನೇಕ ಒಂದು ಹೆಚ್ಚಿನ ಉತ್ಪಾದನೆಯನ್ನು ಪಡೆದುಕೊಳ್ಳಿಕ್ಕೆ ಬೇಸಿಗೆ ಕಾಲದಲ್ಲಿ ಈ ಒಂದು ಸ್ಪ್ರಿಂಕ್ಲರ್ ಸೌಲಭ್ಯವನ್ನು ಅಳವಡಿಸತಕ್ಕಂತಹ ಕೃಷಿಕರಿಗೂ ಕೂಡ ದಾಖಲಾತಿಗಳು ಸೇಮ್ ಈಗ ನಾನು ಹೇಳಿರ್ತಕ್ಕಂತಹ ಏನು ಕೃಷಿ ಹೊಂಡ ಅಥವಾ ಬಾವಿ ಪಂಪ್ಸ್ ಇವು ಇದ್ದಾವೆ ಅದಕ್ಕೆ ಸಿಗತಕ್ಕಂತಹ ದಾಖಲಾತಿಗಳ ಜೊತೆಗೆ ತಾವು ಈ ಒಂದು ಇರಿಗೇಷನ್ ಏನು ಸ್ಪ್ರಿಂಕ್ಲರ್ ಸೆಟ್ ಅನ್ನು ಪಡೆದುಕೊಳ್ಳತಕ್ಕಂಥವ್ರಿಗೆ ಅವರಿಗೂ ಕೂಡ ಇದರಲ್ಲಿ ಸಹಾಯಧನದ ಸೌಲಭ್ಯ ಇದೆ. ಇದರಡಿಯಲ್ಲಿ ಅವರಿಗೆ ಒಂದು ಸಾಮಾನ್ಯ ವರ್ಗದವರಿಗೆ 50% ಅಥವಾ 63,000 ರೂಪಾಯಿವರೆಗೂ ಸಹಾಯಧನವನ್ನು ಕೃಷಿಕರು ಪಡೆದುಕೊಳ್ಬಹುದು. ಇತರೆ ವರ್ಗದವರು 94,500 ವರೆಗೂ ಸಹಾಯಧನ ಒಂದು 75%ನಷ್ಟು ಸಹಾಯಧನವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಪಂಪ್ಸೆಟ್ ಅನ್ನ ಕೂಡ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಲ್ವಾ? ಹೌದು ಹೌದು ಸರ್, ಈ ಯೋಜನೆಯಲ್ಲಿ ಯಾಕಂದ್ರೆ ಎಷ್ಟು ಜನರಿಗೆ ಅನೇಕರಿಗೆ ಒಂದು ಬಾವಿ ಅಥವಾ ಇದರ ಸೌಲಭ್ಯ ಇರುತ್ತೆ, ಆದರೆ ಅದನ್ನೇ ಆ ನೀರನ್ನ ಎತ್ತೋದಕ್ಕೋಸ್ಕರ ಅವರು ಒಂದು IP ಸೆಟ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ IP ಸೆಟ್ ಅದಕ್ಕೆ ಬೇಕಾಗುವಂತಹ ಸಲಕರಣೆಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಸೌಲಭ್ಯವನ್ನು ನಾವು ಕೊಡ್ತಾ ಇದ್ದೇವೆ. ಎಲ್ಲ ದಾಖಲಾತಿಗಳು ಈಗಾಗಲೇ ನಾನು ಹೇಳಿದಂತಹ ಸೇಮ್ ಅದೇ ದಾಖಲಾತಿಗಳು ಅವರ ಏಲಕ್ಕಿ ನೋಂದಣಿ ಪತ್ರ ಆಗಿರ್ಬೋದು, ಅವರ ಒಂದು RTC ಆಗಿರ್ಬೋದು, ಮತ್ತು ಒಂದು ಏಲಕ್ಕಿ ಪ್ರದೇಶದ ಸ್ಕೆಚ್ಚು, ಮತ್ತು ಅವ್ರದ ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡ್, ಈ ದಾಖಲಾತಿಗಳ ಜೊತೆಗೆ ಏನು ಒಂದು ಪಂಪ್ ಸೆಟ್ಟನ್ನು ಖರೀದಿ ಮಾಡ್ತಾರೆ ಅದಕ್ಕೆ ಬೇಕಾಗುವಂತಹ ಇತರೆ ಪೈಪು ಎಲ್ಲ ಒಂದು ಅಕ್ಸೆಸರಿಯ ಒಂದು ಕೊಟೇಷನ್ನು, ಇದನ್ನು ಆಥರೈಸ್ಡ್ ಡೀಲರ್ಸ್ ಇದ್ದರೆ ಒಬ್ಬರದೇ ಕೊಟೇಷನ್ ಸಾಕು, ಇಲ್ಲ ಅಂತಂದರೆ 3 ಜನರ ಕೊಟೇಷನನ್ನು ಜೊತೆಗೆ ನಮ್ಮ ಹತ್ತಿರದ ಕಚೇರಿಗೆ ಒದಗಿಸಿಕೊಟ್ರೆ ಇದರಡಿಯಲ್ಲಿನೂ ಕೂಡ ಸಾಮಾನ್ಯ ವರ್ಗದವರಿಗೆ 30,000 ರೂಪಾಯಿ ಸಹಾಯಧನ, ಇತರೆ ಸಮಾಜದವರಿಗೆ 45,000ವರೆಗೂ ಕೂಡ ಸಹಾಯಧನದ ಸೌಲಭ್ಯ ಇದೆ. ಸಾಂಬಾರ ಮಂಡಳಿಯ ಮತ್ತೊಂದು ಬಹಳ ಪ್ರಮುಖವಾದಂತಹ ಯೋಜನೆ ಅಂತ ಹೇಳಿದ್ರೆ ಈ ಮಳೆ ನೀರನ್ನು ಕೊಯ್ಲು ಮಾಡಲಿಕ್ಕೆ ಇರತಕ್ಕಂತಹ ಯೋಜನೆ. ಮಳೆ ನೀರನ್ನ ಕೊಯ್ಲನ್ನ ಹೇಗೆಲ್ಲ ಮಾಡಿಕೊಳ್ಬಹುದು, ಮಂಡಳಿಯಿಂದ ಏನೆಲ್ಲ ಸೌಲಭ್ಯಗಳು ಇದಕ್ಕಾಗಿ ದೊರೆಯುತ್ತೆ? ಓ, ಇದು ಕೂಡ ಈಗ ಏನು ಕೃಷಿಕರು ಈ ಕೃಷಿ ಹೊಂಡವನ್ನು ಮಾಡ್ತಾರೆ, ಈಗಾಗಲೇ ಕೃಷಿ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಯಿಂದ ಅನೇಕ ಈ ನೀರಾವರಿ ಸೌಲಭ್ಯದ ಸವಲತ್ತುಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಾವು ಸಾಂಬಾರ ಮಂಡಳಿಯವರು ಕೂಡ ಈ ಮಳೆ ನೀರನ್ನು ಕೊಯ್ಲು ಮಾಡಿ ಶೇಖರಣೆ ಮಾಡಿಕೊಂಡು ಆ ನೀರಿನಿಂದ ಈ ಬೇಸಿಗೆ ಕಾಲದಲ್ಲಿ ತಮ್ಮ ಬೆಳೆಯನ್ನು ಸಂರಕ್ಷಿಸಬಹುದು ಅನ್ನುವಂಥ ದೃಷ್ಟಿಯಿಂದ ಇದರ ಅಡಿಯಲ್ಲಿ ನಾವು ಆ ಒಂದು ಕೆರೆಯನ್ನು ತೆಗೆಯುವಂತಹ ಒಂದು ಅಂದಾಜು ವೆಚ್ಚ ಹಾಗೂ ಅದಕ್ಕೆ ಬಳಕೆ ಮಾಡುವಂತಹ ಸಿಲ್ಪಲಿನ್ ಸೀಟ್ ಏನು, ಅದನ್ನು ಆ ನೀರನ್ನು ಬಸ್ತು ಹೋಗದೆ ಇರುವಂಗೆ ಶೇಖರಣೆ ಮಾಡಲಿಕ್ಕೆ ಆ ಸಿಲ್ಪಲಿನ್ ಸೀಟ್ ಎರಡಕ್ಕೂ ಸೇರಿ ಒಟ್ಟು ಅದರ ಕ್ಷೇತ್ರ ಒಂದು ಅಂದರೆ ಸಂಪೂರ್ಣ ಸಹಾಯಧನ ಪಡೆದುಕೊಳ್ಳಲಿಕ್ಕೆ ಒಂದು 200 ಕ್ಯೂಬಿಕ್ ಮೀಟರ್ ವ್ಯಾಸದ ಒಂದು ಪ್ರದೇಶವನ್ನು ಅವರು ನಿರ್ಮಿಸಬೇಕಾಗುತ್ತೆ. ಇದರಡಿಯಲ್ಲಿ ಕೃಷಿಕರಿಗೆ ಒಂದು 18,000 ಸಾಮಾನ್ಯ ವರ್ಗದವರಿಗೆ ಸಿಗುತ್ತೆ, 40,000 SC/ST ಜನಾಂಗದವರು ಈ ಸೌಲಭ್ಯವನ್ನು ಪಡೆದುಕೊಳ್ಬೋದು. ದಾಖಲಾತಿಗಳು ನಾವು ಈಗಾಗಲೇ ಹೇಳಿದಂಗೆ ಅವರು ಕೃಷಿ ನೋಂದಣಿ ಪತ್ರ ಆಗಿರತಕ್ಕಂಥದ್ದು, ಅವ್ರದ್ದು RTC ಆಗಿರುವಂಥದ್ದು, ಮತ್ತು ಅದರ ಜೊತೆಗೆ ಇದರ ಒಂದು ಎಸ್ಟಿಮೇಟು, ಇವನ್ನೆಲ್ಲ ದಾಖಲಾತಿಗಳನ್ನು ನಮ್ಮ ಹತ್ತಿರದ ಸಾಂಬಾರ ಮಂಡಳಿ ಕ್ಷೇತ್ರಾಧಿಕಾರಿಗಳ ಕಚೇರಿಗಳಿಗೆ ಕೊಡಬಹುದು. ಈ ಸಾಂಬಾರ ಪದಾರ್ಥಗಳು ಏನಿದ್ದಾವೋ ಇವುಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಏನು ಸಮಸ್ಯೆಗಳಿದ್ದಾವೋ ಅದನ್ನು ಹೋಗಲಾಡಿಸುವ ಉದ್ದೇಶದಿಂದ QGBG ಎನ್ನುವಂಥ ಒಂದು ಕಾರ್ಯಕ್ರಮ ತಮ್ಮಲ್ಲಿ ಇದೆ. ಏನು QGBG ಅಂತ ಹೇಳಿದರೆ ಇಲ್ಲಿ ಏನೆಲ್ಲ ಅನುಕೂಲಗಳನ್ನು ನಮ್ಮ ಸಾಂಬಾರ ಪದಾರ್ಥದ ಬೆಳೆಗಾರರು ಮಾಡಿಕೊಳ್ಬಹುದು? ಇದು ಒಂದು ಪ್ರಮುಖವಾದಂಥ ಯೋಜನೆ. ಸಾಂಬಾರು ಮಂಡಳಿಯು ಇತ್ತೀಚೆಗೆ ಒಂದು 3-4 ವರ್ಷದಿಂದ ಅನುಷ್ಠಾನ ಮಾಡ್ತಿರತಕ್ಕಂತಹ ಕಾರ್ಯಕ್ರಮ QGBG ಅಂತಂದರೆ ಒಂದು ಏನು ಒಂದು ಗುಣಮಟ್ಟದ ಗ್ಯಾಪ್ ಇದೆ ಕೃಷಿಕರ ಒಂದು ಗುಂಪುಗಳ ಮಧ್ಯದಲ್ಲಿ ಇರುವಂತಹ ಗ್ಯಾಪನ್ನು ಒಂದು ಸುಧಾರಿಸಲಿಕ್ಕೆ ಏನೇನು ಸಲಕರಣೆ ಸಂಸ್ಕರಣೆಗಳ ಮಾಡತಕ್ಕಂತಹ ಇಕ್ವಿಪ್ಮೆಂಟ್ಸ್ಗಳು ಬೇಕು. ಆ ಒಂದು ಸಂಪೂರ್ಣವಾದಂತಹ ಮಷಿನರಿಗಳನ್ನು ಒಂದೇ ಕ್ಷೇತ್ರದಲ್ಲಿ ಗುಂಪಿನವರು ಶೇಖರಣೆ ಮಾಡಿ ಅದನ್ನೇ ಆ ಗುಂಪಿನ ಸದಸ್ಯರೆಲ್ಲ ಬಳಕೆ ಮಾಡಲಿಕ್ಕೆ ಸಿಗುವಂತಹ ಒಂದು ಯೋಜನೆ. ಇದರಡಿಯಲ್ಲಿ ನಾವು ಅನೇಕ ಯೋಜನೆಗಳನ್ನು ಒಟ್ಟುಗೂಡಿಸಿದ್ದೇವೆ. ಎಲ್ಲ ಮಷಿನರಿಗಳನ್ನು ಬೆಳೆಗಾರರು ಕೂಡ ಪಡೆದುಕೊಳ್ಬೋದು. ಇದಕ್ಕೆ ನಮ್ಮ ಏನು ಒಂದು ಯೂನಿಟ್ಟಿನ ನಿಗದಿ ಮಾಡಿರುವಂತಹ ದರದ 90% ಸಹಾಯಧನವನ್ನು ಆ ಗುಂಪುಗಳಿಗೆ ನಾವು ಒದಗಿಸಿಕೊಡ್ತೇವೆ. ಇದರಡಿಯಲ್ಲಿ ಒಂದು ಗುಂಪಿನವರು ಮ್ಯಾಕ್ಸಿಮಮ್ ಒಂದು 23 ಲಕ್ಷದವರೆಗೂ ಸಹಾಯಧನವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಮತ್ತೆ ನಾವು ಏನು ಹೇಳ್ತೀವಿ, ಈಗ ಕಾಳು ಬಿಡಿಸುವ ಯಂತ್ರ ಆಗಲಿ 2 ಮಷಿನ್ ತೆಗೆದುಕೊಳ್ಬೋದು, ಏಲಕ್ಕಿ ಒಣಸುವ ಯಂತ್ರ ಆಗಲಿ ಅವನ್ನ 2 ಮಷಿನ್ ತೆಗೆದುಕೊಳ್ಬೋದು, ಏಲಕ್ಕಿ ವಾಶ್ ಮಾಡುವಂತಹ ಇಕ್ವಿಪ್ಮೆಂಟ್ಸ್ ಆದರೂ ತೆಗೆದುಕೊಳ್ಬೋದು, ಆಮೇಲೆ ಅರಿಶಿನ ಕುದಿಸುವಂತಹ ಬಾಯ್ಲರ್ಗಳನ್ನು ತೆಗೆದುಕೊಳ್ಬೋದು, ಅರಿಶಿನ ಪಾಲಿಶ್ ಮಾಡುವಂತಹ ಯಂತ್ರಗಳನ್ನು ತೆಗೆದುಕೊಳ್ಬೋದು. ಇದರ ಒಟ್ಟಿಗೆ ಅವರು ಏನು ಒಣಗಿಸಲಿಕ್ಕೆ ಬೇಕಾಗುವಂತಹ ಸಿಮೆಂಟ್ ಕಣಗಳನ್ನು ಕೂಡ ಮಾಡಿಕೊಳ್ಬಹುದು, ಟಾರ್ಪಲಿನ್ ಶೀಟ್ಗಳನ್ನು ಕೂಡ ಖರೀದಿ ಮಾಡಿ ತಮ್ಮ ಗುಂಪಿನ ಬೆಳೆಗಾರರಿಗೆ ಕೊಡಬಹುದು. ಈ ಒಂದು ಒಟ್ಟು ನಾವು ಕೊಡತಕ್ಕಂತಹ ಮೊತ್ತದಲ್ಲಿ ಇದು ಒಂದು ಒಳ್ಳೆಯ ಉತ್ತಮವಾದಂತಹ ಯೋಜನೆ. ಗುಂಪಿನವರು ಒಂದು ಏನೋ ಒಂದು FPO ಅಥವಾ ನಾವು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, FPC ಅಂತ ಹೇಳ್ತೀವಿ, ಇಂಥ ನೋಂದಾಯಿತ ಸಂಸ್ಥೆಯವರು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಇನ್ನು ಕಾಳುಮೆಣಸನ್ನ ಬಿಡಿಸ್ತಕ್ಕಂಥ ಯಂತ್ರ, ಇದು ಬಹಳ ಮುಖ್ಯವಾದಂಥ ಒಂದು ಯಂತ್ರ. ಹಿಂದೆ ಕಾಳುಮೆಣಸನ್ನ ಬಿಡಿಸುವ ಸಲುವಾಗಿ ಸಾಕಷ್ಟು ಕಷ್ಟಗಳನ್ನು ಪಡ್ತಾ ಇದ್ರು ನಮ್ಮ ಬೆಳೆಗಾರರು. ಈ ನಿಟ್ಟಿನಲ್ಲಿ ಕಾಳುಮೆಣಸನ್ನ ಬಿಡಿಸ್ತಕ್ಕಂಥ ಯಂತ್ರಗಳನ್ನು ಖರೀದಿ ಮಾಡಲಿಕ್ಕೆ ತಮ್ಮಲ್ಲಿ ಅವಕಾಶ ಇದೆ. ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡಿತಕ್ಕಂಥದ್ದು ಹೇಗೆ? ಈಗಾಗಲೇ ಏನು ನಮ್ಮ ಹಾಸನ ಜಿಲ್ಲೆ ಅಂತಂದರೆ ಕಾಳುಮೆಣಸು ಯಥೇಚ್ಛವಾಗಿ ಬೆಳೀತಕ್ಕಂತಹ ಪ್ರದೇಶ. ಇಲ್ಲಿ ನೀವು ಸಕಲೇಶ್ಪುರ, ಅದೇ ರೀತಿಯಾಗಿ ನಮ್ಮ ಎಲ್ಲ ತಾಲೂಕುಗಳಲ್ಲಿಯೂ, ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಏನು ಒಂದು ಕಾಫಿ ಬೆಳೆಯಲ್ಲಿ ಮೆಣಸನ್ನು ಮಿಶ್ರ ಬೆಳೆಯಾಗಿ ಎಲ್ಲ ಬೆಳೆಗಾರರು ಬೆಳೀತಾ ಇದ್ದಾರೆ. ಆ ಒಂದು ಮೆಣಸನ್ನು ಕೊಯ್ಲು ಮಾಡಿದ ನಂತರ ಹಳೆಯ ಪದ್ಧತಿಯಲ್ಲಿ ಕಾಲಿನಿಂದ ತುಳಿಯುವಂತಹ ಕ್ರಮ ಇತ್ತು. ಯಾಕಂದರೆ ಈ ಒಂದು ಮೆಣಸು ಅನ್ನತಕ್ಕಂಥದ್ದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಿಗೆ ನಾವು ರಫ್ತು ಮಾಡುವಂಥದ್ದು. ನಾವು ಕಾಲಿನಿಂದ ತುಳಿದಾಗ ಅನೇಕ ಸೂಕ್ಷ್ಮ ಜೀವಾಣುಗಳು ಕೂಡ ಅದರ ಜೊತೆಗೆ ಬೆರಿಬೋದು, ಆ ಒಂದು ಗುಣಮಟ್ಟ ಹಾಳಾಗ್ಬೋದು ಅನ್ನುವ ದೃಷ್ಟಿಯಿಂದ ಈಗ ಒಂದು ವೈಜ್ಞಾನಿಕವಾಗಿ ಈ ಒಂದು ಕಾಳು ಬಿಡಿಸುವ ಯಂತ್ರವನ್ನು ಅನೇಕರು ಒಂದು ತಯಾರು ಮಾಡಿದ್ದಾರೆ. ಆ ಮಷಿನರಿಯನ್ನು ಬಳಸಿಕೊಳ್ಳೋದ್ರಿಂದ ನಮ್ಮ ಈ ಗುಣಮಟ್ಟ ಸುಧಾರಣೆಯನ್ನು ಕೂಡ ಆಗುತ್ತೆ. ಮತ್ತು ಆ ಕೃಷಿಗೆ ಒಂದು ಈ ಒಂದು ಬೇಕಾಗುವಂತಹ ಲೇಬರ್ ಸಮಸ್ಯೆನೂ ಕೂಡ ಪರಿಹಾರ ಆಗುವ ದೃಷ್ಟಿಯಿಂದ ಅನೇಕ ಬೆಳೆಗಾರರು ಪ್ರತಿ ವರ್ಷ ನಾವು ಕನಿಷ್ಠ ಅಂದರೆ ಒಂದು 400-500 ಒಂದು ಕಾಳು ಬಿಡಿಸುವ ಯಂತ್ರಗಳನ್ನು ಬೆಳೆಗಾರರು ಪಡೆದುಕೊಳ್ತಾ ಇದ್ದಾರೆ. ಈ ವರ್ಷನೂ ಕೂಡ ಆ ಸೌಲಭ್ಯ ಎಲ್ಲ ಬೆಳೆಗಾರರಿಗೂ ಕೂಡ ಇದೆ. ಇದರಡಿಯಲ್ಲಿ ಒಂದು ಏನು ಒಂದು ನಮ್ಮ ಮಂಡಳಿಯಿಂದ ಅನುಮೋದನೆ ಪಡೆದಿರತಕ್ಕಂತಹ ಕಾಳುಮೆಣಸು ತಯಾರು ಮಾಡತಕ್ಕಂತಹ ಏನು ಒಂದು ಫ್ಯಾಬ್ರಿಕೇಟರ್ಸ್ ಇದ್ದಾರೆ, ಅವರಿಂದ ತಾವು ಏನು ಈ ಮಷಿನನ್ನು ಖರೀದಿ ಮಾಡುವಂತಹ ಕೊಟೇಷನ್ನು ಮತ್ತು ಅದಕ್ಕೆ ಬೇಕಾಗುವಂಥ ತಮ್ಮ RTCಯಲ್ಲಿ ಕಾಳು ಮೆಣಸು ಅಂತ ನೋಂದಣಿ ಆಗದೇ ಇದ್ದರೆ ಒಂದು ತಮ್ಮ ಏನು ಒಂದು ಅಲ್ಲಿರತಕ್ಕಂತಹ ವಿಲೇಜ್ ಅಕೌಂಟೆಂಟು ಅಥವಾ ಅವರಿಂದ ಬೆಳೆ ದೃಢೀಕರಣ ಪತ್ರವನ್ನು ತೆಗೆದುಕೊಂಡು ನಮ್ಮ ಹತ್ತಿರದ ಸಾಂಬಾರು ಮಂಡಳಿ ಕಚೇರಿಗೆ ತಾವು ಅರ್ಜಿಯನ್ನು ಸಲ್ಲಿಸಿದರೆ ಸಾಮಾನ್ಯ ವರ್ಗದವರಿಗೆ 19,000 ಈ ಸಹಾಯಧನವನ್ನು ನಾವು ಶೇಕಡ 50% ಅಥವಾ 19,000 ಮತ್ತು ಇತರೆ ಒಂದು ಸಮಾಜದವರಿಗೆ 28,000 ಈ ಸಹಾಯಧನದ ಸೌಲಭ್ಯ ಇದೆ. ಎಲ್ಲ ಬೆಳೆಗಾರರು ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಸೌಲಭ್ಯ ಕೊಡತಕ್ಕಂಥ ಅವಕಾಶಗಳಿದ್ದಾವೆ. ಆದರೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಈ ತಿಂಗಳು ಕೊನೆ ತಾರೀಕು ಆಗಿರೋದ್ರಿಂದ ಸಾಧ್ಯವಾದಷ್ಟು ಎಲ್ಲ ಬೆಳೆಗಾರರು ಕೂಡ ಆಗಮಿಸಿ ಹತ್ತಿರದ ಸಾಂಬಾರು ಮಂಡಳಿ ಕಚೇರಿಯಲ್ಲಿ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ನಾನು ವಿನಂತಿಸಿಕೊಳ್ತೇನೆ. ಈ ಅರಿಶಿನವನ್ನು ಬೇಯಿಸಲಿಕ್ಕೆ ಬೇಕಾದಂತಹ ಸಾಧನಗಳನ್ನು ಕೂಡ ತಾವು ನೀಡ್ತಾ ಇದ್ದೀರಿ, ಇದು ಹೇಗೆ ಅನುಕೂಲವಾಗುತ್ತೆ, ಪಡೆಯುವಂಥದ್ದು ಹೇಗೆ? ಈಗಾಗಲೇ ತಮಗೆ ತಿಳಿದಿರಬೇಕು ಈ, ಯಾಕಂದರೆ ಅರಿಶಿನ ಅನ್ನತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಕಡಿಮೆ ಕ್ಷೇತ್ರ, ಆದರೆ ಈ ಚಾಮರಾಜನಗರ, ಬೆಳಗಾವಿ, ಮೈಸೂರು ಈ ಭಾಗದಲ್ಲಿ ಅರಿಶಿನವನ್ನು ಹೆಚ್ಚಾಗಿ ಕೃಷಿಕರು ಮಾಡ್ತಾ ಇದ್ದಾರೆ. ಆ ಅರಿಶಿನ ಬೆಳೆದಿರತಕ್ಕಂಥದ್ದು ನಮಗೆ ಒಂದು ಉತ್ತಮ ಗುಣಮಟ್ಟದ ಒಂದು, ಯಾಕಂದರೆ ಕಲರ್ ಮೇನ್ ಆಗಿ ನಾವು ಅರಿಶಿನ ಅಂತಂದರೆ ಒಂದು ಕುರ್ಕುಮಿನ್ ಅಂತಕ್ಕಂತಹ ಕಲರು, ಅದು ಒಂದು ಅಭಿವೃದ್ಧಿ ಆಗಬೇಕಂತಂದರೆ ಅದನ್ನೇ ನಾವು ಬಾಯ್ಲ್ ಮಾಡಬೇಕಾಗುತ್ತೆ ಬೆಳೆದಿರುವಂತಹ ಅರಿಶಿನವನ್ನು. ಆ ದೃಷ್ಟಿಯಿಂದ ಮಂಡಳಿ ವತಿಯಿಂದ ನಾವು ಈ ಟರ್ಮರಿಕ್ ಬಾಯ್ಲರ್ಸ್ ಅಂತೇಳಿ, ಅಂದರೆ ಕುಕ್ಕರ್ಸು, ಬಾಯ್ಲರ್ಸ್ ನಥಿಂಗ್ ಬಟ್ ಕುಕ್ಕರ್ಸು, ಅವುಗಳನ್ನು ಅನೇಕರು ಸುಧಾರಿತ ವ್ಯವಸ್ಥೆಯಲ್ಲಿ ತಯಾರು ಮಾಡಿರ್ತಕ್ಕಂತಹ ಫ್ಯಾಬ್ರಿಕೇಟರ್ಸ್ ಇದ್ದಾರೆ. ಈ ಬಾಯ್ಲರ್ಗಳನ್ನು ಪಡೆದುಕೊಳ್ಳಿಕ್ಕೂ ಕೂಡ ಮಂಡಳಿಯಿಂದ ನಾವು ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ಅದರ ಅಡಿಯಲ್ಲಿ ಈ ಅದಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಕೂಡ ಅವರ ಆರ್ಟಿಸಿಯಲ್ಲಿ ಅರಿಶಿನದ ಬೆಳೆ ದೃಢೀಕರಣ ಇಲ್ಲದೇ ಇದ್ದರೆ ಒಂದು ಬೆಳೆ ದೃಢೀಕರಣ ಪ್ರಮಾಣ ಪತ್ರ, ಆಮೇಲೆ ಅವ್ರದ್ದು ಆಧಾರ್ ಕಾರ್ಡು, ಆಮೇಲೆ ಮತ್ತು ಈ ಒಂದು ಏನು ಈ ಮಷಿನರಿ ತಯಾರು ಮಾಡತಕ್ಕಂಥ ಫ್ಯಾಬ್ರಿಕೇಟರ್ಸ್ ಇದ್ದಾರೆ, ಈ ರೋಡ್ನಲ್ಲಿದ್ದಾರೆ ಅಥವಾ ಈ ಕಡೆ ಸಾಂಗ್ಲಿಯಲ್ಲಿದ್ದಾರೆ, ಅವರ ಕಡೆಯಿಂದ ಈ ಕೊಟೇಷನ್ಗಳನ್ನು ತೆಗೆದುಕೊಂಡು ನಮ್ಮ ಹತ್ತಿರದ ಸಾಂಬಾರು ಮಂಡಳಿಯ ಕಚೇರಿಗೆ ತಾವು ಅರ್ಜಿಯನ್ನು ಸಲ್ಲಿಸಿದರೆ ಈ ಸೌಲಭ್ಯವನ್ನು ಸಾಮಾನ್ಯ ವರ್ಗದವರಿಗೆ 188,000 ಸಹಾಯಧನ ಇದೆ, ಎಸ್ಸಿ ಎಸ್ ಟಿಯವರಿಗೆ ಆದರೆ 282,000 ಸಹಾಯಧನ ಸಿಗುತ್ತೆ. ಈ ಸಾಂಬಾರು ಪದಾರ್ಥಗಳಿಗೆ ಪಾಲಿಶ್ ನೀಡತಕ್ಕಂಥ ಯಂತ್ರಗಳು ಅಂತಂದ್ರೆ ಅವು ಮೆರುಗು ಬರುವ ಹಾಗೆ ಮಾಡ್ತಕ್ಕಂಥದ್ದು, ಆ ಯಂತ್ರಕ್ಕೂ ಕೂಡ ತಾವು ನೀಡ್ತಾ ಇದ್ದೀರಿ, ಇದನ್ನ ಹೇಗೆ ಪಡೆಯುವಂಥದ್ದು, ಏನು ಪ್ರಯೋಜನಗಳನ್ನು ಮಾಡಿಕೊಳ್ಬಹುದು? ಎಸ್, ಇದು ಕೂಡ ಒಂದು ಮುಖ್ಯವಾದಂಥದ್ದು, ಯಾಕಂದ್ರೆ ನಾವು ಈ ಒಂದು ಕುಕ್ಕರ್ನಲ್ಲಿ ಬೇಯಿಸಿದ ನಂತರ ಮತ್ತೆ ಅದಕ್ಕೆ ಒಂದು ಒಂದು ರೂಪ ಅಥವಾ ಒಂದು ಒಂದು ಅಟ್ರಾಕ್ಷನ್ ಮಾಡತಕ್ಕಂಥದ್ದು ಕೊಡಲಿಕ್ಕೆ ಈ ಸ್ಪೈಸ್ ಪಾಲಿಶರು ಕೂಡ ಬಹಳ, ಅರಿಶಿನ ಒಂದೇ ಅಲ್ಲ ಅದರೊಟ್ಟಿಗೆ ನಮ್ಮ ಏಲಕ್ಕಿನೂ ಕೂಡ, ಏಲಕ್ಕಿನ ಪಾಲಿಶ್ ಮಾಡಿದಾಗ ಅದಕ್ಕೆ ಒಂದು ಮೆರುಗು ಬರುತ್ತೆ ಮತ್ತು ಅದರ ಗುಣಮಟ್ಟ ಇನ್ನೂ ಹೆಚ್ಚು ಒಂದು ಅಟ್ರಾಕ್ಷನ್ ಕೊಡೋದ್ರಿಂದ ಮಾರ್ಕೆಟ್ನಲ್ಲಿ ಹೆಚ್ಚು ಬೆಲೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಷಿನರಿಗಳನ್ನು ಕೂಡ ಪಾಲಿಶರ್ಗಳನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾಗುವಂತಹ ದಾಖಲಾತಿಗಳು ನಾನು ಈಗಾಗಲೇ ಮೇಲೆ ಹೇಳಿರ್ತಕ್ಕಂತಹ ಏಲಕ್ಕಿ ಮರುನಾಟಿ ಆಗಲಿ ಇದೇ ಸೇಮ್ ದಾಖಲಾತಿಗಳ ಜೊತೆಗೆ ಅವರು ಈ ಒಂದು ಪಾಲಿಶರ್ ಅಭಿವೃದ್ಧಿಪಡಿಸತಕ್ಕಂತಹ ನಮ್ಮ ಮಂಡಳಿಯಿಂದ ಅನುಮೋದನೆ ಪಡೆದಿರುವಂತಹವರ ಕೊಟೇಷನ್ನು, ಈ ಅರ್ಜಿಗಳನ್ನು ನಮ್ಮ ಸಂಬಂಧಪಟ್ಟಂತಹ ಹತ್ತಿರದ ಕ್ಷೇತ್ರಾಧಿಕಾರಿಗಳ ಕಚೇರಿಯಲ್ಲಿ ತಾವು ಸಲ್ಲಿಸಿದರೆ ಸಾಮಾನ್ಯ ವರ್ಗದವರಿಗೆ ಶೇಕಡ 50% ಅಂದರೆ 94,000 ಸಹಾಯಧನ ಸಿಗುತ್ತೆ, ಮತ್ತು ಇತರೆ ಸಮಾಜದವರಿಗೂ ಎಸ್ಸಿ ಎಸ್ ಟಿಯವರಿಗೆ 141,000 ಈ ಸಹಾಯಧನದ ಸವಲತ್ತು ಇದೆ. ಈ ವರ್ಷವೂ ಕೂಡ ನಮ್ಮಲ್ಲಿ ಇದೆ. ಆದಷ್ಟು ಬೇಗ ಯಾರಿಗೆ ಆಸಕ್ತಿ ಇರತಕ್ಕಂಥವ್ರು ನಮ್ಮ ಹತ್ತಿರದ ಸಾಂಬಾರು ಮಂಡಳಿ ಕಚೇರಿಯನ್ನು ಸಂಪರ್ಕಿಸಬೇಕಂತೇಳಿ ವಿನಂತಿಸಿಕೊಳ್ತೇನೆ. ಇನ್ನು ಈ ಸಾಂಬಾರು ಪದಾರ್ಥಗಳೇನಿರುತ್ತೋ ಅವುಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಹಾಗೂ ವರ್ಗೀಕರಣ ಮಾಡಲಿಕ್ಕೆ ಕ್ಲೀನರು ಮತ್ತು ಗ್ರೇಡರ್ ಅನ್ನುವಂತಹ ಯಂತ್ರಗಳನ್ನು ಕೂಡ ನೀಡ್ತೀರಾ, ಇದರಿಂದ ಏನು ಅನುಕೂಲಗಳನ್ನು ಮಾಡಿಕೊಳ್ಳಬಹುದು, ಇದನ್ನು ಪಡೆಯುವಂಥದ್ದು ಹೇಗೆ? ಇದು ಕೂಡ ಮುಖ್ಯವಾಗಿ ನಮ್ಮ ಈಗ ಬೆಳೆದಿರತಕ್ಕಂತಹ ಸಾಂಬಾರು ಪದಾರ್ಥಗಳಲ್ಲಿ ಅದರ ಒಂದು ಗ್ರೇಡಿಂಗು ಅಥವಾ ಒಂದು ಸ್ವಚ್ಛತೆ ಮಾಡಲಿಕ್ಕೆ ಸರಳವಾದಂತಹ ವಿಧಾನಗಳನ್ನು ಸ್ಪೈಸ್ ಕ್ಲೀನರು, ಗ್ರೇಡರು, ಮತ್ತು ಇತ್ತೀಚೆಗೆ ನೀವು ಕೇಳಿರ್ಬೋದು ಸ್ಪೈರಲ್ ಗ್ರಾವಿಟಿ ಸಪರೇಟರ್ಸ್ ಅಂತೇಳಿ ಒಂದು ತಂತ್ರಜ್ಞಾನದ ಮುಖಾಂತರ ಯಾವುದೇ ಒಂದು ಕರೆಂಟು ಏನು ಬೇಕಾಗಿಲ್ಲ, ಅದರ ಮುಖಾಂತರ ನೀವು ಮೇಲಿನ ಒಂದು ಯಾವುದೇ ಈ ಸಾಂಬಾರು ಪದಾರ್ಥಗಳನ್ನು ಮೇಲಿನಿಂದ ಸುರಿದಾಗ ಆ ಗ್ರಾವಿಟಿ ಫೋರ್ಸಿನಲ್ಲೇ ಅದು ಬೈಫೇರ್ಕೆಟ್ ಗ್ರೇಡ್ ವೈಸ್ ಸಪ್ರೇಟ್ ಆಗತಕ್ಕಂಥದ್ದು, ಜೊಳ್ಳು ಕಾಳುಗಳು ಬೇರೆ, ಗಟ್ಟಿ ಕಾಳುಗಳು ಬೇರೆ, ಮತ್ತು ಕಸಕಡ್ಡಿನ ಬೇರೆ ಹೋಗತಕ್ಕಂಥ ವಿಧಾನ ಇರೋದ್ರಿಂದ ಈ ಥರದ ಇಕ್ವಿಪ್ಮೆಂಟ್ಗಳು ಕೂಡ ಸಾಕಷ್ಟು ಈಗ ಮಾರ್ಕೆಟ್ನಲ್ಲಿ ಮಂಡಳಿಯಿಂದ ಒಂದು ಅನುಮತಿ ಪಡೆದಿರತಕ್ಕಂಥ ಸಂಸ್ಥೆಗಳಲ್ಲಿ ದೊರೀತಾ ಇದ್ದಾವೆ. ಈ ಮಷಿನರಿಯನ್ನು ಪಡೆದುಕೊಳ್ಳಲಿಕ್ಕೂ ಕೂಡ ದಾಖಲಾತಿಗಳು ಸೇಮ್ ನಾವು ಹೇಳಿದ ಹಾಗೆ ಅವರ ಒಂದು RTC ಆಗಲಿ, ಬೆಳೆ ದೃಢೀಕರಣ ಪತ್ರ ಆಗಲಿ, ಅವರ ಕೊಟೇಷನ್ನು, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಆಮೇಲೆ ಆಧಾರ್ ಕಾರ್ಡ್ ಕಾಪಿಗಳು ಇವರ ಇದರ ಜೊತೆಗೆ ನಮ್ಮ ಹತ್ತಿರ ಸಾಂಬಾರು ಮಂಡಳಿ ಕಚೇರಿಗೆ ಸಂಪರ್ಕಿಸಿದರೆ ಈ ಮಷಿನ್ ತೆಗೆದುಕೊಳ್ಳುವಂಥವ್ರಿಗೂ ಕೂಡ 50% ಸಾಮಾನ್ಯ ವರ್ಗದವರಿಗೆ 44,000 ಸಹಾಯಧನ ಸಿಗುತ್ತೆ. ಇತರೆ ಸಮಾಜದವರಿಗೆ 66,000 ಸಹಾಯಧನದ ಸೌಲಭ್ಯ ಮಂಡಳಿಯಿಂದ ದೊರೀತಾ ಇದೆ. ಸಾಂಬಾರ ಪದಾರ್ಥಗಳನ್ನು ತೊಳೆಯುವಂತಹ ಒಂದು ಯಂತ್ರಗಳು ಕೂಡ ಇದ್ದಾವೆ, ಇದಕ್ಕೂ ಕೂಡ ತಮ್ಮಲ್ಲಿ ಸಹಾಯಧನ ದೊರಕ್ತಾ ಇದೆ. ಹೌದು ಸರ್, ಯಾಕಂದ್ರೆ ಈ ಏನು ಒಂದು ಏಲಕ್ಕಿ ಬೆಳೀತಕ್ಕಂತಹ ಪ್ರದೇಶದಲ್ಲಿ ಏಲಕ್ಕಿಯನ್ನ ವಾಶ್ ಮಾಡಲಿಕ್ಕೆ ಅಥವಾ ಈ ನಮ್ಮ ಶುಂಠಿಯನ್ನ ವಾಶ್ ಮಾಡಲಿಕ್ಕೆ, ಯಾಕಂದ್ರೆ ಅದನ್ನ ವಾಶ್ ಮಾಡಿದಾಗ ಅದರ ಗುಣಮಟ್ಟ ಇನ್ನೂ ಹೆಚ್ಚು ಸುಧಾರಣೆ ಆಗುತ್ತೆ. ಮತ್ತೆ ಯಾಕಂದ್ರೆ ಒಂದು ನಮ್ಮ ಏನೇ ಒಂದು ರಫ್ತು ಮಾಡಲಿಕ್ಕೆ ಬೇಕಾಗುವಂತಹ ಉತ್ಪನ್ನದ ಕ್ರೈಟೀರಿಯಾವನ್ನು ನಾವು ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಈ ಸ್ಪೈಸ್ ವಾಷಿಂಗ್ ಇಕ್ವಿಪ್ಮೆಂಟ್ಸ್ ಅನ್ನು ಕೂಡ ನಾವು ಮಂಡಳಿಯಿಂದ ಬೆಳೆಗಾರರಿಗೆ ಒದಗಿಸಿಕೊಡ್ತಾ ಇದ್ದೀವಿ. ಇದರಡಿಯಲ್ಲಿನೂ ಕೂಡ ಏಲಕ್ಕಿ ಬೆಳೆಗಾರರು ಕೂಡ ಪಡೆದುಕೊಳ್ಳಬಹುದು ಅಥವಾ ಇತರೆ ಬೆಳೆಗಾರರು ಕೂಡ ಈ ಒಂದು ಶುಂಠಿ ಕೃಷಿ ಮಾಡತಕ್ಕಂತಹ ಬೆಳೆಗಾರರು ಕೂಡ ಈ ಮಷಿನರಿಗಳನ್ನು ಸೌಲಭ್ಯವನ್ನು ಪಡೆದುಕೊಳ್ಬಹುದು. ಅವರು ಯಾವ ಬೆಳೆಯನ್ನು ಮಾಡ್ತಾರೆ ಅಂದರೆ ನಮ್ಮ ಸಾಂಬಾರು ಬೆಳೆಗಳು, ಆ ಬೆಳೆಗಳ ಒಂದು RTC ಆಗಲಿ, ಅದರ ಒಂದು ಬೆಳೆ ದೃಢೀಕರಣ ಪತ್ರ, ಮತ್ತು ಈಗಾಗಲೇ ನಾನು ಹೇಳಿದಂಥ ದಾಖಲಾತಿಗಳೊಂದಿಗೆ ನಮ್ಮ ಮಂಡಳಿಯ ಹತ್ತಿರದ ಕಚೇರಿಗೆ ಸಂಪರ್ಕಿಸಿದರೆ ಅವರು ಈ ಇದರಲ್ಲಿ ಸಾಮಾನ್ಯ ವರ್ಗದವರಿಗೆ 53,000 ಸಹಾಯಧನ ಇದೆ, ಮತ್ತು ಇತರೆ ವರ್ಗದವರಿಗೆ 79,500 ಸಹಾಯಧನವನ್ನು ಪಡೆದುಕೊಳ್ಬೋದು. ಇನ್ನು ಈ ಸಾಂಬಾರ ಪದಾರ್ಥಗಳಲ್ಲಿ ಸಿಪ್ಪೆಯನ್ನು ಬೇರ್ಪಡಿಸ್ತಕ್ಕಂಥ ಯಂತ್ರ ಹಾಗೂ ಬೀಜವನ್ನು ತೆಗಿತಕ್ಕಂಥ ಯಂತ್ರಗಳು ಕೂಡ ಇದ್ದಾವೆ. ಇದನ್ನು ಎಲ್ಲೆಲ್ಲಿ ಬಳಕೆಯನ್ನು ಮಾಡಬಹುದು, ಈ ಒಂದು ಯಂತ್ರಗಳನ್ನು ಪಡೆದುಕೊಳ್ಳಿಕ್ಕೆ ತಮ್ಮ ಮಂಡಳಿಯ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಇದ್ದಾವೆ? ಇದು ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಹೊಸದಾಗಿ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ. ಈ ಸ್ಪೈಸ್ ಡಿಹಲ್ಲರ್ಸ್ ಅಂತ, ನೀವು ಈ ಡಿಹಲ್ಲರ್ಸ್ ಅಂತ ಅಂದರೆ ಈ ಹುಣಸೆ ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಸಾಂಬಾರು ಬೆಳೆ, ಯಾಕಂದರೆ ದಿನನಿತ್ಯದ ನಮ್ಮ ಎಲ್ಲ ಆಹಾರ ಇದರಲ್ಲಿನೂ ಬೇಕಾಗುವಂಥದ್ದು. ಯಾಕಂದರೆ ಆ ಹುಣಸೆ ಒಂದು ಸಿಪ್ಪೆ ತೆಗೆಯುವಂಥದ್ದಾಗಲಿ ಹುಣಸೆ ಬೀಜ ಬಿಡಿಸುವಂಥದ್ದು ಬಹಳ ಕಠಿಣವಾದಂತಹ ಸಮಸ್ಯೆ. ಹೀಗಾಗಿ ಅನೇಕ ಕೃಷಿಕರಿಗೆ ಅದು ಹಾಗೆ ಬಿದ್ದು ಹಾಳಾಗಿ ಹೋಗ್ತಾ ಇರುತ್ತೆ. ಆ ದೃಷ್ಟಿಯಿಂದ ಈ ಒಂದು ಹುಣಸೆ ಕ್ಷೇತ್ರ ಇರತಕ್ಕಂತಹ ಬೆಳೆಗಾರರನ್ನು ಕೂಡ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಿಕ್ಕೆ, ಹೆಚ್ಚಾಗಿ ನಮ್ಮ ಈ ತುಮಕೂರು ದುರ್ಗ ಈ ಭಾಗದಲ್ಲಿ ಹುಣಸೆ ಕ್ಷೇತ್ರ ಇದೆ, ಎಲ್ಲ ಒಂದು ಆಸಕ್ತಿಕ ಬೆಳೆಗಾರರು ಕೂಡ ಈ ಒಂದು ಟ್ಯಾಮರಿಂಡ್ ಡಿ ಹಲ್ಲರ್, ಟ್ಯಾಮರಿಂಡ್ ಡಿ ಸೀಡರ್ ಅಂತ ಹೇಳಿ ನಾವು ಹೇಳ್ತೀವಿ, ಏನೋ ಹುಣಸೆ ಬೀಜ ಬಿಡಿಸುವಂಥದ್ದು, ಹುಣಸೆ ಸಿಪ್ಪೆ ತೆಗೆಯುವಂಥದ್ದು. ಹುಣಸೆ ಸಿಪ್ಪೆ ತೆಗೆಯುವಂತಹ ಯೋಜನೆಯಲ್ಲಿ ನಾವು 50% 50,000 ಸಹಾಯಧನವನ್ನು ಕೊಡ್ತಿದ್ದೇವೆ, ಮತ್ತು ಇತರೆ ಸಮಾಜದವರಿಗೆ 75,000 ಸಹಾಯಧನವನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಹುಣಸೆ ಬೀಜ ತೆಗೆಯುವಂತಹ ಮಷಿನ್ಗೆ ಸಾಮಾನ್ಯ ವರ್ಗದವರಿಗೆ 83,000 ಸಹಾಯಧನವನ್ನು ನಾವು ಕೊಡ್ತಿದ್ದೇವೆ 50%. SC/ST ಅವರಿಗೆ 124,500 ಸಹಾಯಧನವನ್ನು ಬೆಳೆಗಾರರಿಗೆ ಒದಗಿಸಿಕೊಡ್ತಾ ಇದ್ದೇವೆ. ಈ ಒಂದು ಸೌಲಭ್ಯವನ್ನು, ಇದು ಒಂದು ಹೊಸ ಯೋಜನೆ ಆಗಿರೋದ್ರಿಂದ ಯಾರ್ದು ಹುಣಸೆ ಕ್ಷೇತ್ರ ಇದೆ ಆ ಒಂದು, ಯಾಕಂದರೆ RTC ಇಲ್ಲದೇ ಇದ್ದರೂ ಕೂಡ ಅವರು ಒಂದು ವಿಲೇಜ್ ಅಕೌಂಟೆಂಟಿಂದ ಬೆಳೆ ದೃಢೀಕರಣ ಪತ್ರವನ್ನು ತೆಗೆದುಕೊಂಡು 10 ಗುಂಟೆಯಿಂದ 4 ಹೆಕ್ಟರ್ ಇರತಕ್ಕಂಥ ಪ್ರದೇಶ, 10 ಗುಂಟೆ ಇರುವಂಥವರು ಕೂಡ ಈ ಮಷಿನರಿಯನ್ನು ಪಡೆದುಕೊಂಡು ಬಳಕೆ ಮಾಡಿಕೊಳ್ಬಹುದು. ಇದೊಂದು ಹೊಸ ಯೋಜನೆ. ಯಾವುದೇ ಸಾಂಬಾರ ಪದಾರ್ಥಗಳಾಗಲಿ ಅವುಗಳನ್ನು ಒಣಗಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ಬಿಸಿಲು ಇರಲಿ ಇಲ್ಲದೇ ಇರಲಿ ನಾವು ಒಣಗಿಸ್ಬೇಕಾಗುತ್ತೆ. ಅದರ ಒಂದು ಗುಣಮಟ್ಟವನ್ನು ಕಾಪಾಡಲಿಕ್ಕೆ, ಅದರ ಬಣ್ಣವನ್ನು ಕಾಪಾಡಲಿಕ್ಕೆ, ಇದೆಲ್ಲದಕ್ಕೂ ಕೂಡ ಒಣಗಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗ ಸಾಕಷ್ಟು ಈ ಒಣಗಿಸ್ತಕ್ಕಂಥ ಯಂತ್ರಗಳು ಬಂದಿದ್ದಾವೆ, ಅದನ್ನು ನಾವು ಡ್ರೈಯರ್ಸ್ ಅಂತೇಳಿ ನಾವು ಕರಿತೇವೆ. ಯಾವ್ಯಾವ ಡ್ರೈಯರ್ಗಳು ಇದ್ದಾವೆ, ಇವುಗಳನ್ನು ಹೇಗೆ ಪಡೆಯುವಂಥದ್ದು? ಈಗ ನೋಡಿ, ನಾವು ಕೃಷಿಯನ್ನು ಮಾಡ್ತೀವಿ, ಕೃಷಿ ಮಾಡಿದ ನಂತರ ನಮ್ಮ ಕೃಷಿ ಉತ್ಪನ್ನಗಳು, ಕೆಲವು ಅನೇಕ ಕೃಷಿ ಏನು ಸಾಂಬಾರು ಬೆಳೆಗಳು ಒಂದು ನವಂಬರ್ ಡಿಸೆಂಬರ್ ಅಥವಾ ಮಳೆಗಾಲ ಟೈಮ್ನಲ್ಲಿ ಬರತಕ್ಕಂಥದ್ದು ಸಹಜ. ಆ ಸಂದರ್ಭದಲ್ಲಿ ಅದರ ಒಂದು ಗುಣಮಟ್ಟವನ್ನು ನಾವು ಕಾಪಾಡಬೇಕಂತಂದರೆ ಡ್ರೈಯರ್ಗಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ನಾವು ಈಗ ಸ್ಪೈಸ್ ಡ್ರೈಯರ್ಸ್ ಅಂತ ಹೇಳಿಬಿಟ್ಟು ಈಗ ಹೆಚ್ಚಾಗಿ ಈ ಒಂದು ಜಾಯಿಕಾಯಿಯ ಜಾಪತ್ರೆಯನ್ನು ಒಣಗಿಸ್ಲಿಕ್ಕೆ, ಜಾಯಿಕಾಯಿಯನ್ನು ಒಣಗಿಸ್ಲಿಕ್ಕೆ, ಅಥವಾ ಈ ಒಂದು ಕೋಕಮ್ಮಿನಿಂದ ಬರತಕ್ಕಂತಹ ಕೋಕಮ್ ಸಿಪ್ಪೆಯನ್ನು ಒಣಗಿಸ್ಲಿಕ್ಕೆ, ಈ ಒಂದು ಸ್ಪೈಸಿನ ಎಲ್ಲ ವಸ್ತುಗಳನ್ನು ಒಣಗಿಸ್ಲಿಕ್ಕೆ ಬೇಕಾಗುವಂತಹ ಅನೇಕರು ಈ ಡ್ರೈಯರ್ಗಳನ್ನು ಕೂಡ ಡೆವಲಪ್ ಮಾಡಿದ್ದಾರೆ. ಆ ಡ್ರೈಯರ್ಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಹೆಚ್ಚಿನ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಲವಂಗ, ಚಕ್ಕೆ ಇಂತಹ ಒಂದು ಸೂಕ್ಷ್ಮ ಸಾಂಬಾರು ಪದಾರ್ಥಗಳು, ಹೆಚ್ಚು ಬೆಲೆ ಕೊಡತಕ್ಕಂಥ ಸಾಂಬಾರು ಪದಾರ್ಥಗಳನ್ನು ಒಣಗಿಸ್ಲಿಕ್ಕೆ ಈ ಡ್ರೈಯರ್ಗಳನ್ನು ಪಡೆದುಕೊಳ್ಳಿಕ್ಕೂ ಕೂಡ ಮಂಡಳಿಯಿಂದ ನಾವು ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಇದರ ಅಡಿಯಲ್ಲಿ ಸಾಮಾನ್ಯ ವರ್ಗದವರಿಗೆ 37,500 ಸಹಾಯಧನ, ಯಾಕಂದರೆ ಸಣ್ಣ ಸಣ್ಣ ಇಕ್ವಿಪ್ಮೆಂಟ್ಸ್ ಇರ್ತವೆ, ನಿಮ್ಗೆ 50 kg 100 kg 150 kg ವರೆಗೂ ಕೆಪಾಸಿಟಿ ಮಷಿನರಿಗಳು ಸಿಗ್ತವೆ. ಇತರೆ ವರ್ಗದವರೆಗೂ 75% ಸಹಾಯಧನವನ್ನು ನಾವು ಬೆಳೆಗಾರಿ ಕೊಡ್ತಾ ಇದ್ದೇವೆ, 56,250 ರೂಪಾಯಿ. ಈ ಸೌಲಭ್ಯವನ್ನು ಕೂಡ ಆಸಕ್ತ ಜಾಯಿಕಾಯಿ, ಲವಂಗ ಅಥವಾ ಜಾಪತ್ರೆ ಬೆಳೀತಕ್ಕಂತಹ ಬೆಳೆಗಾರರು ಈ ಒಂದು ಡ್ರೈಯರ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಹೀಗೆ ಈ ಸಾಂಬಾರ ಪದಾರ್ಥಗಳನ್ನು ಒಣಗಿಸ್ತಕ್ಕಂತಹ ಯಂತ್ರಗಳನ್ನು ಕೂಡ ಪಡೆಯಲಿಕ್ಕೆ ಮಂಡಳಿಯಲ್ಲಿ ಅವಕಾಶಗಳು ಇದ್ದಾವೆ. ಇನ್ನು ಇತ್ತೀಚೆಗೆ ನಮ್ಮ ದೇಶದ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಬಂದಿರತಕ್ಕಂಥದ್ದು ಸಾವಯವ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಇರತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಸಾಂಬಾರ ಪದಾರ್ಥದ ಬೆಳೆಗಾರರು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು? ಇನ್ನೊಂದು ಯೋಜನೆ ನಮ್ಮ, ಅದನ್ನೊಂದು ಕೂಡ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏಲಕ್ಕಿ ಒಣಗಿಸುವಂಥ ಇಂಪ್ರೂವ್ಡ್ ಕ್ಯೂರಿಂಗ್ ಕಾರ್ಡಮಮ್ ಡಿವೈಸಸ್ಸು, ಅದನ್ನು ಕೂಡ ನಾವು ಮಂಡಳಿಯಿಂದ, ಯಾಕಂದರೆ ಮೊದಲು ನಮ್ಮದು ಸಾಂಬಾರು ಮಂಡಳಿ ಆಗೋದಕ್ಕಿಂತ ಮೊದಲು ಇದು ಏಲಕ್ಕಿ ಮಂಡಳಿ ಅಂತ ಇದ್ದಿರುವಂಥದ್ದು, ಅದನ್ನೇ ತಿದ್ದುಪಡಿ ಮಾಡಿ ಸಾಂಬಾರು ಮಂಡಳಿ ಆಯಿತು. ಹಾಗೆ ಆ ಏಲಕ್ಕಿಗೆ ಹೆಚ್ಚು ಒತ್ತು ಕೊಡೋ ದೃಷ್ಟಿಯಿಂದ ಈ ಕಾರ್ಡಮಮ್ ಕ್ಯೂರಿಂಗ್ ಡಿವೈಸಸ್ಸು, ಆ ಏಲಕ್ಕಿ ಒಣಗಿಸುವ ಯಂತ್ರಗಳಿಗೂ ಕೂಡ ನಾವು, ಯಾಕಂದರೆ ಇತರೆ ಡ್ರೈಯರ್ಸ್ ಸ್ಪೈಸ್ ಡ್ರೈಯರ್ಸ್ಗಿಂತ ಇದು ವಿಶೇಷವಾದಂಥದ್ದು, ಹೆಚ್ಚು ಸ್ವಲ್ಪ ಬೆಲೆ ಇರತಕ್ಕಂಥದ್ದು. ಈ ಏಲಕ್ಕಿ ಒಣಗಿಸುವ ಡ್ರೈಯರ್ಗೂ ಕೂಡ ಸೌಲಭ್ಯವನ್ನು ನಾವು ಕೊಡ್ತಾ ಇದ್ದೇವೆ. ಇದಕ್ಕೂ ಕೂಡ ದಾಖಲಾತಿಗಳು ನಾವು ರೀಪ್ಲಾಂಟಿಂಗ್ ಮತ್ತು ಇತರೆ ಯೋಜನೆಗಳಿಗೆ ಏನು ದಾಖಲಾತಿ ಕೇಳ್ತಿದ್ವಿ ಅದೇ ದಾಖಲಾತಿಯೊಂದಿಗೆ ಸಾಮಾನ್ಯ ವರ್ಗದವರಿಗೆ 150,000 ವರೆಗೂ ಸಹಾಯಧನವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ನಮ್ಮ ರಾಜ್ಯದಲ್ಲೇನೆ ಕೆಲವು ಈ ಏಲಕ್ಕಿ ಡ್ರೈಯರ್ ಅನ್ನು ಅನುಮತಿ ಒಂದು ತೆಗೆದುಕೊಂಡಿರ್ತು, ಮಂಡಳಿಯಿಂದ ಅನುಮತಿ ಪಡೆದಿರತಕ್ಕಂತಹ ಫ್ಯಾಬ್ರಿಕೇಟರ್ಸ್ ಇದ್ದಾರೆ. ಕೇರಳದಲ್ಲಿ ಹೆಚ್ಚಾಗಿ ಈ ಒಂದು ಡ್ರೈಯರ್ಸ್ ಅನ್ನು ತಯಾರು ಮಾಡುವಂತಹ ಸಂಸ್ಥೆಗಳಿದ್ದಾವೆ, ಅವರಿಂದ ತಾವು ಈ ಮಷಿನರಿಯನ್ನು ಪಡೆದುಕೊಂಡು 150,000 ವರೆಗೂ, ಇತರೆ ವರ್ಗದವರು 337,500 ವರೆಗೂ ಸಹಾಯಧನವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಮತ್ತೆ ಗುಂಪುಗಳಿಗೂ ಕೂಡ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅವರು ಕೂಡ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ತೀವಿ ಅಂತಂದರೆ 400,000 ವರೆಗೂ ಸಹಾಯಧನವನ್ನು ಕೊಡುವಂಥ ಯೋಜನೆ ಇದೆ ಏಲಕ್ಕಿ ಡ್ರೈಯರ್ಸನ್ನು. ಅದನ್ನೇ ಈ ಒಂದು ಎಫ್ ಇ ಒ ಯಾವುದೇ ಸಂಘ ಸಂಸ್ಥೆಗಳು ಬೆಳೆಗಾರರಿಗೆ ತಾವು ಅನುಷ್ಠಾನ ಮಾಡಿ ಡ್ರೈವ್ ಮಾಡಿ ಒದಗಿಸಿಕೊಡುವಂಥ ಅವಕಾಶ ಇದೆ. ಆಸಕ್ತಿ ಇರತಕ್ಕಂಥವ್ರು ನಮ್ಮ ಹತ್ತಿರದ ಸಾಂಬಾರು ಮಂಡಳಿ ಕಚೇರಿಯನ್ನು ಸಂಪರ್ಕಿಸಬಹುದು. ಇನ್ನು ಈ ರಾಷ್ಟ್ರೀಯ ಸಾವಯವ ಉತ್ಪಾದನಾ ಕಾರ್ಯಕ್ರಮ, ಈ ಸಾಂಬಾರು ಮಂಡಳಿ ಯೋಜನೆ ಮತ್ತು ನಮ್ಮ ಇಲಾಖೆಯಿಂದ ಇರುವಂಥ ಸೌಲಭ್ಯಗಳು ಆಯಿತು. ಈಗ ಮುಖ್ಯವಾಗಿ ನಾನು ಕೃಷಿಕರಲ್ಲಿ ತಿಳಿಪಡಿಸೋದೇನಂತಂದರೆ, ನಾವು ಸಾವಯವ ಕೃಷಿ ಅಂತ ಹೇಳ್ತಾ ಇದ್ದೀವಿ. ಸಾವಯವ ಕೃಷಿ ಅಂತ ಅಂದರೆ ಅದನ್ನು ಯಾವ ರೀತಿಯಾಗಿ ಒಂದು ದೃಢೀಕರಣ ಮಾಡಬೇಕು, ಏನು ಅದಕ್ಕೆ, ಯಾಕಂದರೆ ಸಾವಯವ ಕೃಷಿ ಅನ್ನೋದಕ್ಕೆ ಒಂದು ನಿಗದಿ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟು ಬೇಕಾಗುತ್ತೆ. ಆ ದೃಷ್ಟಿಯಿಂದ ಸರ್ಕಾರ ಮಟ್ಟದಲ್ಲಿ ಒಂದು ಇದಕ್ಕೆ ಆದಂಥ ಒಂದು ನಿಯಮಾವಳಿ ನ್ಯಾಷನಲ್ ಪ್ರೋಗ್ರಾಮ್ NPOP ಅನ್ನುವಂಥದ್ದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಇದರ ಬಗ್ಗೆ ಒಂದು ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಬಗ್ಗೆ, ಯಾಕಂದರೆ ಯಾವ ರೀತಿಯಾಗಿ ನಾನು ಸಾವಯವ ಕೃಷಿಕ ಅನ್ನುವಂಥದ್ದನ್ನು ಆ ಒಂದು ಪ್ರಮಾಣ ಪತ್ರವನ್ನು ನಾನು ಪಡೆದುಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾದಂತಹ ಒಂದು ದೃಷ್ಟಿಯಿಂದ ಈ ಒಂದು NPOP ಸಾವಯವ ಕೃಷಿ ನೀತಿಯನ್ನು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಒಂದು ಇವತ್ತಿನ ಒಂದು ಉದ್ದೇಶ. ಇದರ ಅಡಿಯಲ್ಲಿ ಯಾಕಂದರೆ ಈ ಸಾವಯವ ಕೃಷಿಯ ನೀತಿ ನೀವು ನೋಡಿರ್ಬೋದು, ಅನೇಕ ಈಗ ನಾವು ರಫ್ತು ಮಾಡಲಿಕ್ಕೆ ಬೇಕಾಗುವಂಥದ್ದು, ನಮ್ಮ ದೇಶದ ಮಟ್ಟದಲ್ಲೇ ಬಳಕೆ ಮಾಡುವಂಥದ್ದು ಅಥವಾ ಇಂಪೋರ್ಟ್ ಮಾಡಿಕೊಳ್ಳಿಕ್ಕೆ ಏನೇನು ನಿಯಮಾವಳಿಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಸೂಕ್ಷ್ಮವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವಂಥದ್ದು ಇವತ್ತಿನ ಒಂದು ಉದ್ದೇಶ ಸರ್. ಸಾವಯವ ಕೃಷಿ ನೀತಿಯಲ್ಲಿ ತಾವು ತಿಳಿಬೇಕಾದಂಥದ್ದು ಏನಂತಂದರೆ, ಈಗ ರಫ್ತು ಮಾಡಲಿಕ್ಕೆ ಮೊದಲು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಒಂದು ಫಾರಿನ್ ಟ್ರೇಡ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಅನ್ನುವಂತಹ ಆ್ಯಕ್ಟಿನ ಅಡಿಯಲ್ಲಿ ರಾಷ್ಟ್ರೀಯ ಸಾವಯವ ಕೃಷಿ ನೀತಿ ಇದನ್ನು ಜಾರಿಗೆ ತಂದು ಈ ನಮ್ಮ ಅಲ್ಲಿ ಬೆಳೆದಿರತಕ್ಕಂತಹ ಸಾಂಬಾರು ಉತ್ಪನ್ನಗಳನ್ನು ಹೊರದೇಶಗಳಿಗೆ ರಫ್ತು ಮಾಡ್ತಾಯಿದ್ರು. ಅದರಲ್ಲಿ ಸ್ವಲ್ಪ ತಿದ್ದುಪಡಿಯನ್ನು ಮಾಡಿ 8ನೇ ಆವೃತ್ತಿಯಾಗಿ NPOP 8ನೇ ಆವೃತ್ತಿಯಡಿಯಲ್ಲಿ ಅನೇಕ ಸರಳೀಕರಣವನ್ನು ಮಾಡಿ ಈ ಸಾಂಬಾರು ಪದಾರ್ಥಗಳನ್ನು, ಸಾವಯವ ಸಾಂಬಾರು ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಗಳಿಗೆ ರಫ್ತು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಬಗ್ಗೆ ಬೆಳೆಗಾರರು ಕೂಡ ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಬೇಕು, ಯಾಕಂದರೆ ಈಗ ಸಾವಯವ ಕೃಷಿ ನೀತಿ ಅನ್ನುವಂಥದ್ದು ಏನು ಅಷ್ಟು ಕಷ್ಟಕರವಾದಂಥದ್ದಲ್ಲ, ಆದರೆ ಅನೇಕ ಬೆಳೆಗಾರರು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಆದರೆ ಅದರ ಪ್ರಮಾಣ ಪತ್ರವನ್ನು ಯಾರೂ ಭಾಳ ಜನ ಪಡೆದುಕೊಂಡಿಲ್ಲ. ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು, ಈ ಸಾವಯವ ಕೃಷಿ ಮಾಡತಕ್ಕಂತಹ ಬೆಳೆಗಾರರು ಸಂಬಂಧಪಟ್ಟಂತಹ ಇಲಾಖೆಗಳನ್ನು ಸಂಪರ್ಕಿಸಿ ಈ ಸಾವಯವ ಕೃಷಿಯ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಅದು ಇತ್ತೀಚಿನ ದಿನಗಳಲ್ಲಿ ಸರಳೀಕರಣ ಮಾಡಿರೋದ್ರಿಂದ ಇವನ್ನು ರಾಜ್ಯ ಸರ್ಕಾರದ ಅನೇಕ ಸಂಸ್ಥೆಗಳಿಂದ ಈ ಸಾವಯವ ಪ್ರಮಾಣ ಪತ್ರಗಳನ್ನು ಕೊಡ್ತಾರೆ. ತಾವು ಹತ್ತಿರದ ಏನು ಒಂದು ಈ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಇದೆ, ಅವರೂ ಕೂಡ ಒಂದು ನಮ್ಮ ರಾಜ್ಯ ಸರ್ಕಾರದ ಸಂಸ್ಥೆಯ ಸರ್ಟಿಫಿಕೇಶನ್ ಅಲ್ಲಿ ಇರೋದ್ರಿಂದ ಅಲ್ಲಿ ಸಂಪರ್ಕಿಸಿ ಈ ಒಂದು ಸಾವಯವ ಕೃಷಿ ಸ್ಕೋಪ್ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಒಂದು ಎನ್ ಪಿ ಒ ಪಿಯ 8th ಎಡಿಷನ್ನಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದಂದರೆ, ಮೊದಲು ನಮ್ಮ ಈ ಒಂದು ಸಾವಯವ ಕೃಷಿ ನೀತಿಯಲ್ಲಿ ಅವರು ಏನು ಬೆಳೆ ಬೆಳೆದಿರತಕ್ಕಂತಹ ಬೆಳೆಗಾರರು ಬರೀ ಒಂದು 12 ತಿಂಗಳವರೆಗೂ ಕೂಡ ಮಾತ್ರ ಒಂದು ಎಕ್ಸೆಂಪ್ಷನ್ ಮಾಡಲಿಕ್ಕೆ ಅವಕಾಶ ಇತ್ತು ಅವರು, ಯಾಕಂದರೆ ಬೆಳೆ ಒಂದು ಸಾವಯವ ಆಗಿದೆ ಅನ್ನುವಂಥದ್ದನ್ನು ದೃಢೀಕರಣ ಮಾಡಲಿಕ್ಕೆ ಮೊದಲು, ಯಾಕಂದರೆ 3 ವರ್ಷ ಆದ ನಂತರ ಅವರಿಗೆ ಆ ಒಂದು ಪ್ರಮಾಣ ಪತ್ರ ಸಿಗ್ತಿತ್ತು. ಹಳೆ ಇದರಲ್ಲಿ ಒಂದು 12 ತಿಂಗಳವರೆಗೂ ಅವಕಾಶ ಇತ್ತು. ಈಗ ಒಂದು 8th ತಿದ್ದುಪಡಿಯಲ್ಲಿ ಆ ಅವಧಿಯನ್ನು 3 ವರ್ಷದವರೆಗೂ ಕೂಡ ಎಕ್ಸೆಂಪ್ಷನ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೆ ಅಂತಂದರೆ ಅವರ ಪ್ರದೇಶವನ್ನು ಒಂದು ರಾಜ್ಯ ಸರ್ಕಾರದಿಂದಾಗಲಿ, ಉದಾಹರಣೆಗೆ ಈ ಒಂದು ಈಶಾನ್ಯ ಭಾಗದ ಪ್ರದೇಶಗಳನ್ನು ಆ ಒಂದು 3 ವರ್ಷದ ಎಕ್ಸೆಂಪ್ಷನನ್ನು ಕೊಟ್ಟು ಈ ಸಾವಯವ ಪ್ರಮಾಣ ಪತ್ರವನ್ನು ಕೊಡತಕ್ಕಂತಹ ಅವಕಾಶಗಳಿದ್ದಾವೆ. ಆದ್ದರಿಂದ ಇದು ಒಂದು ಸಾವಯವ ಪ್ರಮಾಣ ಪತ್ರವನ್ನು ಸಾವಯವ ಕೃಷಿ ಮಾಡತಕ್ಕಂತಹ ಬೆಳೆಗಾರರು ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆದುಕೊಂಡು ಆ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳತಕ್ಕಂಥದ್ದು ಬಹಳ ಮುಖ್ಯ ಅಂತ ನನ್ನ ಒಂದು ಬೆಳೆಗಾರರಲ್ಲಿ ವಿನಂತಿ. ಸಂಬಾರ ಮಂಡಳಿಯ ಯಾವುದೇ ಒಂದು ಸೇವಾ ಸೌಲಭ್ಯಗಳನ್ನು ಪಡೆಯಬೇಕು ಅಂತ ಹೇಳಿದರೆ, ತಾವು ಇದುವರೆಗೆ ಪರಿಚಯ ಮಾಡಿಕೊಟ್ಟಂತಹ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಅನೇಕ ಯಂತ್ರಗಳನ್ನು ಖರೀದಿಯನ್ನು ಮಾಡುವಂಥದ್ದಾಗಲಿ, ನೀರಾವರಿ ಯೋಜನೆಗಳನ್ನು ಮಾಡಿಕೊಳ್ಳುವಂಥದ್ದಾಗಲಿ, ಮಳೆ ಕೊಯ್ಲನ್ನು ಮಾಡುವಂಥದ್ದಾಗಲಿ, ಇವುಗಳನ್ನು ಪಡಿಬೇಕು ಅಂತ ಹೇಳಿದರೆ ತಮ್ಮ ಒಂದು ಇಲಾಖೆಯನ್ನು ಸಂಪರ್ಕವನ್ನು ಮಾಡತಕ್ಕಂಥದ್ದು ಹೇಗೆ, ತಮ್ಮ ಸಂಪರ್ಕ ಸಂಖ್ಯೆಯನ್ನು ಕೂಡ ನಮ್ಮ ಬೆಳೆಗಾರರಿಗೆ ತಾವು ನೀಡಬಹುದು? ಈಗಾಗಲೇ ನಮ್ಮ ಈ ಸಾಂಬಾರು ಮಂಡಳಿಯ ಕಚೇರಿಗಳು ರಾಜ್ಯದ ಏನು ಸಾಂಬಾರು ಬೆಳೆ ಬೆಳೆಯತಕ್ಕಂತಹ ಎಲ್ಲ ಪ್ರದೇಶದಲ್ಲಿಯೂ ಕೂಡ ಇದ್ದಾವೆ. ಇನ್ನೂ ಹೆಚ್ಚಾಗಿ ಬೇಕಂತಂದರೆ ನಮ್ಮ ಈ ವಲಯ ಕಚೇರಿಯ ನನ್ನ ನಂಬರನ್ನೇ ತಮಗೆ ಕೊಡ್ತೀನಿ, ತಾವು ನಮ್ಮನ್ನು ಕೂಡ ಸಂಪರ್ಕಿಸಬಹುದು. ನನ್ನ ಹೆಸರು MY ಹೊನ್ನೂರ್, ಉಪನಿರ್ದೇಶಕರು ಸಾಂಬಾರು ಮಂಡಳಿ ಸಕಲೇಶ್ಪುರ. ನನ್ನ ನಂಬರ್ ಬಂದು 9449047596. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9449047596. ತಾವು ಸಂಪರ್ಕಿಸಿದರೆ ನಮ್ಮ ಹತ್ತಿರದ ಸಾಂಬಾರು ಮಂಡಳಿ ಕಚೇರಿಯ ನಂಬರ್ಗಳನ್ನು ಅಲ್ಲಿ ಇರತಕ್ಕಂಥ ಅಧಿಕಾರಿಗಳ ನಂಬರ್ಗಳನ್ನು ತಮಗೆ ಒದಗಿಸಿಕೊಡ್ತೇವೆ. ಇರುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಅಂತೇಳಿ ಮತ್ತೊಂದು ಬಾರಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ತಾವು ಇದುವರೆಗೆ ಪರಿಚಯ ಮಾಡಿಕೊಟ್ಟಂತಹ ಯಾವುದೇ ಸೌಲಭ್ಯಗಳನ್ನು ಪಡೆದುಕೊಳ್ಳಿಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಡೆಯ ದಿನಾಂಕ ಯಾವತ್ತಾಗಿರುತ್ತೆ? September 30 ಕೊನೆಯ ದಿನಾಂಕ ಈಗ ಸರ್ಕಾರದಿಂದ ನಿಗದಿ ಮಾಡೋದ್ರಿಂದ ಆದಷ್ಟು ಬೇಗ ಸೌಲಭ್ಯ ಪಡೆದುಕೊಳ್ಳಬೇಕನ್ನುವಂಥ ಆಸಕ್ತ ಬೆಳೆಗಾರರು ಹತ್ತಿರದ ಸಾಂಬಾರು ಮಂಡಳಿ ಕಚೇರಿಯಲ್ಲಿ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಒಳ್ಳೆಯದು ಡಾಕ್ಟರ್ MY ಹೊನ್ನೂರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಂಬಾರ ಮಂಡಳಿಯ ಕಾರ್ಯಚಟುವಟಿಕೆ ಹಾಗೂ ಸೇವಾ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಬೆಳೆಗಾರರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಭಾರತೀಯ ಸಾಂಬಾರ ಮಂಡಳಿಯ ಕಾರ್ಯಚಟುವಟಿಕೆ ಹಾಗೂ ಸೇವಾ ಸೌಲಭ್ಯಗಳ ಕುರಿತಂತೆ ಸಕಲೇಶಪುರದ ಸಾಂಬಾರ ಮಂಡಳಿಯ ವಲಯ ಕಚೇರಿಯ ಉಪನಿರ್ದೇಶಕರಾದ MY ಹೊನ್ನೂರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮೋಹನ್ ಕುಮಾರಿ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಕಳುವೆಯಲೆ ರಂಗ ಬೇಕಾದು ನಿನಗೀವೆ, ನಾ ಕೆಮ್ಮೆ ಕರೆದ ನೊರೆ ಹಾಲು, ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ. ಯಾ ಕಳುವೆಯಲೆ ರಂಗ ಬೇಕಾದು ನಿನಗೀವೆ, ನಾ ಕೆಮ್ಮೆ ಕರೆದ ನೊರೆ ಹಾಲು, ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ. ನೀ ಕೇಳಿದಾಗ ಕೊಡುವೆನು, ಕೈಬಿಟ್ಟು ಇಳಿಯಾನ. ಅಳುವ ಕಂದನ ತುಟಿಯು ಅವಳದ ಕುಡಿ ಹಂಗೆ ಕುಡಿ ಹುಬ್ಬು ಬೇವಿನ ಕಳಂಗೆ ಕುಡಿ ಹುಬ್ಬು ಬೇವಿನ ಕಳಂಗೆ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಂಗೆ ಅತ್ತರೇ ಅಳಲವ್ವೈ ಕೂತು ನನಗಿರಲಿ ಕೆಟ್ಟರೆ ಕೆಡಲಿ ಮನೆಗೆಲಸ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲ ಹಂಬಲವ ಮರೆತಾನು ಕಂದಂಗೆ ಜೋಗೂಳದಾಗ ತಿಮುದ್ದ ಹುಬ್ಬು ಬೇವಿನ ಕಳಂಗೆ ಕುಡಿ ಹುಬ್ಬು ಬೇವಿನ ಕಳಂಗೆ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಂಗೆ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಜೋಗೂಳ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲ ಹಂಬಲವ ಮರೆತಾನು ಕಂದು ಬೇವಿನ ಕಳಂಗೆ ಕುಡಿ ಹುಬ್ಬು ಬೇವಿನ ಕಳಂಗೆ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಂಗೆ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಜೋಗೂಳ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲ ಹಂಬ ನನಗಿರಲಿ ಕೆಟ್ಟರೇ ಕೆಡಲಿ ಮನೆಗೆಲಸ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಜೋಗೂಳ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲ ಹಂಬಲವ ಮರೆತಾನು ಕಂದಂಗೆ ಜೋಗೂಳದಾಗ ತಿಮುದ್ದ ಹತ್ತು ಕಾಡುವನಲ್ಲೂ ನನಗಿರಲಿ ಕೆಟ್ಟರೆ ಕೆಡಲಿ ಮನೆಗೆಲಸ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಜೋಗೂಳ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲ ಹಂಬಲವ ಮರೆತಾನು ಕಂದಂಗೆ ಜೋಗೂಳದಾಗ ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನ, ಮಕ್ಕಳಿರಲವು ಅಮ್ಮನೆ ತುಂಬ. ಹಾಡಿದರೆ ಆಗಲೇ ಕೇಳ್ಯಾನು, ಹಾಲ ಹಂಬಲವ ಮರೆತಾನು, ಹಾಲ ಹಂಬಲವ ಮರೆತಾನು ಕಂದಂಗೆ ಜೋಗೂಳದಾಗ ತಿಮ್ಮುದ್ದ. ನನಗಿರಲಿ ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನ, ಮಕ್ಕಳಿರಲವು ಅಮ್ಮನೆ ತುಂಬ. ಜೋಗೂಳ ಹಾಡಿದರೆ ಆಗಲೇ ಕೇಳ್ಯಾನು, ಹಾಲ ಹಂಬಲವ ಮರೆತಾನು, ಹಾಲ ಹಂಬಲವ ಮರೆತಾನು ಕಂದಂಗೆ ಜೋಗೂಳದಾಗ ತಿಮ್ಮುದ್ದ. ಕೂಸು ನನಗಿರಲಿ ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನ, ಮಕ್ಕಳಿರಲವು ಅಮ್ಮನೆ ತುಂಬ. ಹಾಡಿದರೆ ಆಗಲೇ ಕೇಳ್ಯಾನು, ಹಾಲ ಹಂಬಲವ ಮರೆತಾನು, ಹಾಲ ಹಂಬಲವ ಮರೆತಾನು ಕಂದಂಗೆ ಜೋಗೂಳದ. ಕೂಸು ನನಗಿರಲಿ ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನ, ಮಕ್ಕಳಿರಲವು ಅಮ್ಮನೆ ತುಂಬ. ಹಾಡಿದರೆ ಆಗಲೇ ಕೇಳ್ಯಾನು, ಹಾಲ ಹಂಬಲವ ಮರೆತಾನು, ಹಾಲ ಹಂಬಲವ ಮರೆತಾನು ಕಂದೋಳ. ಹಾಡಿದರೆ ಆಗಲೇ ಕೇಳ್ಯಾನು, ಹಾಲ ಹಂಬಲವ ಮರೆತಾನು, ಹಾಲ ಹಂಬ